ಆ ಪಾರಮಾರ್ಥಿಕ ಆತ್ಮನನ್ನೇ ಚತುಷ್ಪಾದ್ ಎಂದು ಮಂತ್ರವರ್ಣ ಹೇಳುತ್ತದೆ. ನಾಲ್ಕು ಪಾದಗಳಂತೆ ಅವನಿಗೆ ನಾಲ್ಕು ಪಾದಗಳಿವೆ. ಪಾದಗಳಂತೆ ಪಾದಗಳಿವೆ ಅಂತ ಹೇಳಿದ ತಕ್ಷಣ ಅವು ಪಾದಗಳಲ್ಲ ಅಂತಾನೆ ಅರ್ಥ. ಅದು ಏನದು? ವಾಸ್ತವಿಕವಾಗಿ ಪಾರಮಾರ್ಥಿಕ ಆತ್ಮ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಹಾಗೆ ತೋರ್ತಾ ಇದ್ದಾರೆ ಬೇರೆ ಬೇರೆ ವ್ಯವಹಾರಗಳ ದೃಷ್ಟಿಯಲ್ಲಿ ತೋರ್ತಾ ಇದ್ದಾರೆ ವಿನಃ ನಾಲ್ಕಲ್ಲ, ನಾಲ್ವರಲ್ಲ, ನಾಲ್ಕು ಪಾತ್ರಗಳು ಅಲ್ಲ, ತೋರ್ತಾ ಇದ್ದಾರೆ. ತೋರ್ತಾ ಇರೋದಿಲ್ಲ. ಅಪರಮಾರ್ಥ ರೂಪಂ ಅವಿದ್ಯಾಕೃತಂ, ಅಜ್ಞಾನದಿಂದಾಗಿ ಅವಿವೇಕದಿಂದಾಗಿ ಸಾರಾಸಾರ ವಿಚಾರಿಸುವ ಶಕ್ತಿ ಇರದೇ ಇದ್ದರಿಂದಾಗಿ ವಿಚಾರ ಮಾಡುವ ಮಾರ್ಗದರ್ಶನದ ಕೊರತೆಯಿಂದಾಗಿ ಇನ್ನೇನು ಸೂಕ್ಷ್ಮವಾದ ನೆಪಗಳು ಬೇಕೋ ಅದನ್ನ ಹಾಕೊಡ್ರಿ, ಸ್ಥೂಲವಾಗಿ ಮಾಯೆಯಿಂದಾಗಿ ವಂಚಿತರಾಗಿದ್ದಾರೆ. ಹೀಗಾಗಿ ಅವರು ವಿವೇಕದಿಂದ ಬಿಡುಗಡೆ ಮಾಡಿಸ್ಕೊಳಕ್ ಆಗ್ತಾ ಇಲ್ಲ. ಹೀಗಾಗಿ ಅವಿದ್ಯಾಕೃತಂ ಕಥಂ ಅವಿದ್ಯಾಕೃತಂ ರಜ್ಜು ಸರ್ಪಾದಿ ಸಮಂ ಉಕ್ತಂ. ಭಾಷೆ 37 ಮಾತಾಡಿದ್ರು. ರಜ್ಜು ಸರ್ಪಾದಿ ಸಮಂ ಉಕ್ತಂ ಪಾದತ್ರಯ ಲಕ್ಷಣ ಬೀಜಾಂಕುರ ಸ್ಥಾನೀಯಂ ಗೊತ್ತಾಯ್ತಾ. ಅಥ ಇದಾನಿಂ ಅಬೀಜಾತ್ಮಕಂ ಪರಮಾತ್ಮ ಸ್ವರೂಪಂ ರಜ್ಜು ಸ್ಥಾನೀಯಂ. ಬೀಜರಹಿತವಾದ ಶುದ್ಧ ಪರಬ್ರಹ್ಮ ಸ್ವರೂಪವನ್ನ ಉದಾಹರಣೆಯ ರಜ್ಜು ಸ್ಥಾನದಲ್ಲಿಯೂ ಮತ್ತು ಕಲ್ಪಿತವಾದಂತಹ ಎಲ್ಲ ಏನು ವಿಶ್ವ ತೇಜಸ ಪ್ರಾಜ್ಞ ಇದ್ದಾರೆ ಇವರೆಲ್ಲರನ್ನು ನಾವು ಸರ್ಪದ ಸ್ಥಾನದಲ್ಲಿ, ರಜ್ಜು ಸರ್ಪದ ಉದಾಹರಣೆಯಲ್ಲಿ ರಜ್ಜುವಿನ ಸ್ಥಾನದಲ್ಲಿ ಶುದ್ಧ ಪರಬ್ರಹ್ಮ, ಸರ್ಪದ ಸ್ಥಾನದಲ್ಲಿ ಅವೆಲ್ಲವೂ ಬೀಜ ಬೀಜ ರೂಪದ ಏನು ಮೊಳಕೆ ಒಡೆದಿದೆ ಕಲ್ಪಿತವಾಗಿವೆ ಅದನ್ನು ನಾವು ಸರ್ಪದ ಸ್ಥಾನದಲ್ಲಿ ಇರ್ತೀವಿ. ಆನಂತರ ಮೂರು ಸ್ಥಾನಗಳನ್ನ ಅಂದ್ರೆ ಜಾಗೃತ ಸ್ವಪ್ನ ಸುಷುಪ್ತ ಮೂರು ಸ್ಥಾನಗಳನ್ನ ಏನ್ ಮಾಡಿದೀಗ ಆ ಮೂರು ಸ್ಥಾನಗಳನ್ನ ಜಿಜ್ಞಾಸ ಮಾಡು. ಇದಾನಿಂ ಅಬೀಜಾತ್ಮಕಂ ಪರಮಾತ್ಮ ಸ್ವರೂಪಂ ರಜ್ಜು ಸ್ಥಾನೀಯಂ ಸರ್ಪಾದಿ ಸ್ಥಾನೀಯ ಉಕ್ತ ಉಕ್ತ ಸ್ಥಾನತ್ರಯ ನಿರಾಕರಣೇನ. ಜಿಜ್ಞಾಸ ಮಾಡಿ ಮೂರು ಸ್ಥಾನಗಳನ್ನ ನಿರಾಕರಣೆ ಮಾಡಿ, ಜಿಜ್ಞಾಸ ಮಾಡುವುದರ ಮೂಲಕವಾಗಿ ಮೂರು ಸ್ಥಾನಗಳನ್ನ ನಿರಾಕರಿಸಿದಾಗ ಆ ಕ್ರಮದಲ್ಲಿ ನಾಂತ ಪ್ರಜ್ಞ ನ ಬಹಿಷ್ಪ್ರಜ್ಞ ಅನ್ನುವಂತ ಈ ಮಾತನ್ನ ಹೇಳಲಾಗಿದೆ. 38ನೇ ಭಾಷೆಗೆ ಮುಂದುವರಿಸ್ತಾ ಇದ್ದೀವಿ. ಅದು ಕೂಡ ಆಗಿದೆ. ಆತ್ಮನಿಗೆ ನಾಲ್ಕು ಪಾದಗಳಿವೆ ಅಂತ ಹೇಳಿ ಮೂರು ಪಾದಗಳನ್ನೇ ನೀವು ವಿವರಿಸ್ತಾ ಇದ್ದೀರಾ, ನಾಲ್ಕನೇದನ್ನ ಅಂತಃಪ್ರಜ್ಞ ಅಂತ ಬೇರೆ ಆಗಿಡ್ತೀರಾ, ಇದು ಹೇಗೆ ಸರಿ ಅನ್ನಿಸ್ತದೆ ನಿಮಗೆ ಅನ್ನುವಂತ ಪ್ರಶ್ನೆ ಬಂದಾಗ ಪರಿಹಾರವನ್ನು ತೋರಿಸ್ತಾ ಇದ್ದಾರೆ. ಪ್ರಶ್ನೆ ಏನ್ ಬಂದ್ರೆ ಚತುಷ್ಪಾತ್ವಂ ಪ್ರತಿಜ್ಞಾಯ ಪಾದತ್ರಯ ಕಥನೇನೈವ ಚತುರ್ಥಸ್ಯ ಅಂತಃಪ್ರಜ್ಞಾರುಭ್ಯ ಅನ್ಯತ್ವೇ ಸಿದ್ಧೆ. ಇದು ಬೇರೆಯಾಗಿ ಸಿದ್ಧ ಮಾಡಿಕೊಳ್ತಿದ್ದೀರಾ. ನಾಂತ ಪ್ರಜ್ಞೆ ಇತ್ಯಾದಿ ಪ್ರತಿಷೇಧ ಅನರ್ಥಕ. ಹೀಗಾಗಿ ನಾಂತ ಪ್ರಜ್ಞೆ ಇತ್ಯಾದಿ ಶಬ್ದಗಳನ್ನು ಬಳಸುವಂತಹದ್ದು ಇದು ಸತಕ ಅಲ್ಲ, ಇದು ಅನರ್ಥಕ. ಅದಕ್ಕೆ ಉತ್ತರ ಕೊಡ್ತಾರೆ, ಸರ್ಪಾದಿ ವಿಕಲ್ಪ ಪ್ರತಿಷೇಧೇ ನೈವ ರಜ್ಜು ಸ್ವಲ್ಪ ಪ್ರತಿಪತ್ತಿವತ್ ತ್ರೀ ಅವಸ್ಥಸ್ಯ ಏವ ಆತ್ಮನಃ ತುರಿಯತ್ವೇನ ಪ್ರತಿಪಿಪಾದೈಷಿ ತತ್ವಾತ್. ಆತ್ಮನನ್ನ ಪ್ರತಿಪಾದಿಸಲು ಸಾಧ್ಯ ಒಂದು ವೇಳೆ ವಿವೇಕದಿಂದ ಆ ಇತರ ಪಾದಗಳಿಂದ ಅವನನ್ನು ಬೇರ್ಪಡಿಸಿಕೊಂಡರೆ ಆತ್ಮನನ್ನ ನಾವು ಸ್ಪಷ್ಟವಾಗಿ ತಿಳಿಯಲು ಸಾಧ್ಯ. ಯಾವುಗಳಿಂದ ಬೇರ್ಪಡಿಸ್ಕೋಬೇಕು? ಯಾವುದನ್ನ ಚತುಷ್ಪಾತ್ವಂ ಪ್ರತಿಜ್ಞಾಯ, ನಾಲ್ಕು ಪಾದಗಳು ಅಂತ ಪ್ರತಿಜ್ಞೆ ಮಾಡಿದಿರೋ ಅವುಗಳಲ್ಲಿ ಪಾದತ್ರಯ ಕಥನೇನೈವ ಚತುರ್ಥಸ್ಯ, ಆ ಮೂರು ಪಾದಗಳನ್ನ ನಾವು ಜಿಜ್ಞಾಸ ಮಾಡಿದ್ದಾದ್ರೆ, ಪಾದತ್ರಯ ಕಥನೇನೈವ ಗುರುಗಳ ಉಪದೇಶದ ಮಾರ್ಗದರ್ಶನದಲ್ಲಿ ನಾವು ಜಿಜ್ಞಾಸ ಮಾಡಿದ್ದಾದ್ರೆ, ನಾಲ್ಕನೆಯ ಪಾದವಾದಂತಹ ಅಂತಃಪ್ರಜ್ಞಾದಿಭ್ಯ ಅನ್ಯತ್ವೇ ಸಿದ್ಧೇ, ನಾಲ್ಕನೇ ಪಾದ ಯಾವುದು ಅಂತಃಪ್ರಜ್ಞ ಅನ್ನುವಂಥದ್ದೀಯೋ ಅದನ್ನ ನಾವು ಗುರುತಿಸಲು ಸಾಧ್ಯ. ಆದ್ರೆ ನೀವು ಅದನ್ನ ಪ್ರತಿಷೇಧ ಮಾಡ್ತಾ ಇದ್ದೀರಾ, ಅಂದ್ರೆ ಅದನ್ನು ದೂರ ಇಡ್ತಾ ಇದ್ದೀರಾ, ಮೂರಲ್ಲದೆ ಅದನ್ನ ನಾಲ್ಕನೇ ಇದ್ದು ಅಂತ ದೂರ ಇಡ್ತಾ ಇದ್ದೀರಾ, ಇದು ಸರಿಯಲ್ಲ ಅನ್ನುವಂತ ವಾದ ಯಾರ್ದು? ಪೂರ್ವ ಪಕ್ಷಿ ನನ್ನ ವಾದ. ಅದಕ್ಕೆ ಪರಿಹಾರ ತೋರಿಸ್ತಾರೆ, ಸರ್ಪಾದಿ ವಿಕಲ್ಪ ಪ್ರತಿಷೇಧೇನೈವ ರಜ್ಜು ಸ್ವರೂಪ ಪ್ರತಿಪತ್ತಿವತ್ ತ್ರೀ ಅವತ್ತಸ್ಯೈವ ಆತ್ಮನಃ ತುರಿಯತ್ವೇನ ಪ್ರತಿಪಿಪಾದೈಷಿ ತತ್ವಾತ್. ಈ ಮೂರನ್ನ ಬೇರ್ಪಡಿಸಿ ನೀ ಈ ಕಡೆಗೆ ಬಾಪ, ಇಲ್ಲಿ ಇಲ್ಲಿ ಬಾ, ಇದು ನಾಲ್ಕನೇದು ತುರಿಯ ಇದೆ ನೋಡು ಅಂತ ನಾವು ಹೇಳಲಿಕ್ಕೆ ಹೊರಟಿಲ್ಲ. ಆ ಥರ ನಾವು ಹೇಳ್ತಾ ಇಲ್ಲ. ನಾವು ಯಾವ ಥರ ಹೇಳ್ತಾ ಇದ್ದೀವಿ ಅಂತಂದ್ರೆ, ಹೇಳ್ತಾ ನೋಡಿ, ಸರ್ಪಾದಿ ವಿಕಲ್ಪ ಪ್ರತಿಷೇಧ ಏನು? ಹೌದು, ಸರ್ಪ ಮತ್ತು ಇತರ ಉದಾಹರಣೆಗಳ ಬೆಳ್ಳಿ ಮೋಟು ಮರದಲ್ಲಿರುವಂತಹ ಕಳ್ಳ, ಆ ಉದಾಹರಣೆಗಳಲ್ಲಿ ಏನು ಅದಕ್ಕೆ ಸರ್ಪಾದಿ ಅಂತ ಆದಿ ಪದರೊಳಗೆ ಅವೆಲ್ಲ ಬರ್ತವೆ. ಸೊ ಸರ್ಪ ಅಂತ ನೀವು ಅಷ್ಟಿಟ್ಕೋಬೇಕು. ಸರ್ಪ ಸರ್ಪ ಪ್ರತಿಷೇಧೇನೈವ, ಇದು ಹಾವು ಅನ್ನುವಂತಹದ್ದೇನು ನಮ್ಮ ತಲೆಯಲ್ಲಿ ಹಕ್ಕಿದೆ, ಅದನ್ನ ಪ್ರತಿಷೇಧೇನೈವ ಅದನ್ನು ವಿರೋಧಿಸಿ ಅದನ್ನು ನಾಶಪಡಿಸಿ ಆ ವೃತ್ತಿಯನ್ನು ತಡೆದುಹಾಕಿ ರಜ್ಜು ಸ್ವರೂಪ ಪ್ರತಿಪತ್ತಿವದ, ಆವಾಗ ಏನ್ ನಮಗಲ್ಲಿ ಕಾಣಿಸ್ತದೆ? ಹಗ್ಗವೇ ಸ್ಪಷ್ಟವಾಗಿ ಕಾಣುತ್ತದೆ. ಹೌದು, ಪ್ರತಿಪತ್ತಿವದ. ಆದರೆ ತಿಳ್ಕೋ, ಇಲ್ಲಿ ಏನಾಗಿದೆ ಅಂದ್ರೆ, ಎಲ್ಲಿ ಮೂರು ಅವಸ್ಥೆಗಳಿವೆಯೋ ಅಲ್ಲೇ ತುರಿಯ ಇದ್ದಾನೆ. ನಾನು ತುರಿಯ ಎಲ್ಲೋ ಇದ್ದಾನೆ, ಅವ ಮೂರನ್ನ ಬಿಟ್ಬಿಟ್ಟು ಬನ್ನಿ ಅಂತ ಕರಿತಾ ಇಲ್ಲ. ಆವಾಗ ಅನೇಕಾನೇಕ ಸಮಸ್ಯೆಗಳಾಗ್ತವೆ. ನಿನ್ನ ಹೇಳಿದೀನಿ, ಶೂನ್ಯವಾದ ಬರ್ತದೆ ಮತ್ತು ಶಾಸ್ತ್ರ ಅಭ್ಯಾಸ ನಿರರ್ಥಕವಾಗ್ತದೆ, ಅವೆಲ್ಲ ಅನರ್ಥಕ್ಕೆ ಉಂಟಾಗ್ತವೆ ಅಂತೇಳಿ. ಹಾಗೆ ಎಲ್ಲಿದೆ ಅದು? ಎಲ್ಲಿ ಮೂರು ಅವಸ್ಥೆಗಳಿವೆಯೋ ಅಲ್ಲೇ ಇದೆ. ಈಗ ವಿವೇಕದಿಂದ ಜಿಜ್ಞಾಸ ಮಾಡಿ ಮೂರು ಅವಸ್ಥೆಗಳಿಂದ ಅವನನ್ನ ಬೇರ್ಪಡಿಸ್ಕೋಬೇಕಾಗ್ತದೆ. ನೀವು ಬೇರ್ಪಡಿಸ್ಬಿಡ್ರಿ, ಅವಾಗ ಅವನು ಸಿಕ್ಕಿಬಿಡ್ತಾನೆ ತುರಿಯ. ಮೂರು ಅವಸ್ಥೆಗಳನ್ನ ಪ್ರತ್ಯಕ್ಷವಾಗಿಯೂ ವಿಷಯಾಧಾರವಾಗಿಯೂ ಅನುಮಾನ ಪ್ರಮಾಣಾದಿಗಳಿಂದಲೂ ಕೆಲವು ಸಲ ದೃಷ್ಟಾಂತ ಪ್ರಮಾಣಗಳಿಂದಲೂ ಇವೆಲ್ಲವೂ ಇದು ಜಗತ್ತು ಎಂದೇ ನಮ್ಮ ಅನುಭವಕ್ಕೆ ಲಭ್ಯ ಇವೆ. ಬೇರ್ಪಡಿಸುವ ಕ್ರಮ ಯಾರ ಅನುಭವಕ್ಕೆ ಲಭ್ಯ ಇವೆ? ಅವನನ್ನ ಬೇರ್ಪಡಿಸ್ಲಿಕ್ಕೆ ಆಗ್ತದ? ಜಾಗೃತ ಅವಸ್ಥೆಯಿಂದ ಬೇರ್ಪಡಿಸಿ ನಾನು ಜೀವಾತ್ಮ, ಓಕೆ ಫೈನ್, ಜೀವಾತ್ಮ ನಾನೇ ಜೀವಾತ್ಮ, ಈಗ ಕನಸಿನ ಲೋಕದಲ್ಲಿದ್ದೀನಿ, ಕನಸನ್ನ ಬೇರ್ಪಡಿಸಿ ಅಂತ ಹೇಳ್ತೀರಿ, ಓಕೆ ನಾನು ಜೀವಾತ್ಮ, ಅದನ್ನು ಬಿಟ್ಕೊಂಡು ಬಂದೆ. ನಿದ್ರೆಯನ್ನ ವಿಷಯಾಧಾರವಾಗಿ ನೋಡ್ರಿ, ಆವಾಗ ನೀವು ಕಡಿಕೆ ಮಾಡ್ಕೋಬಹುದು ಅಂತ ಹೇಳಿದ್ರಿ. ನಾವು ವಿಷಯವನ್ನಾಗಿ ನೋಡ್ರಿ ನಿದ್ರೆಯನ್ನ, ಚೆನ್ನಾಗಿ ನಿದ್ರೆ ಹತ್ತಿತ್ತು, ಯಾಕೋ ಸರಿಯಾಗಿ ನಿದ್ರೆ ಹತ್ತಲಿಲ್ಲ, ಮಧ್ಯೆ ಮಧ್ಯದಲ್ಲಿ ಎಚ್ಚರ ಆಗ್ತಾ ಇತ್ತು, ಮಧ್ಯೆ ಮಧ್ಯದಲ್ಲಿ ನಿದ್ದೆ ಬರ್ತಾ ಇತ್ತು ಅಂತ ನೀವು ಹೇಳಿದಾಗ ನಾವು ನಿದ್ರಾವಸ್ಥೆಯನ್ನು ನಿರಾಕರಣೆ ಮಾಡಿದ್ವಿ. ನಿಮಗೆ ಹೇಳಿಕೆ ಬೇಕಾದ ಮೂರು ಅವಸ್ಥೆಗಳನ್ನು ನಾವು ನಿರಾಕರಣೆ ಮಾಡಿದ್ವಿ. ಹೀಗೆ ಮಾಡಿದ ನಂತರವೂ ಕೂಡ ನಮಗೆ ಸಮಸ್ಯೆ ಇದೆ ಅಂತ ಹೇಳ್ತಾ ನಾವು. ಏನು ಅಂತಂದ್ರೆ ಅವು ಮೂರು ಬೇರೆ, ಈ ನಾಲ್ಕನೇದು ಇದು ಬೇರೆ ಅನ್ನುವಂಥದ್ದು ಇದು ಸಮಸ್ಯೆ. ನಾಲ್ಕನೇ ತರದಲ್ಲಿ ಆ ಮೂರರ ಯಾವ ಲಕ್ಷಣಗಳು ಇಲ್ಲ ಅಂತ ತೋರಿಸೋದು, ಇದು ಬೇರ್ಪಡಿಸೋದು ಹೌದು, ಆದರೆ ಇದು ವಿವೇಕದಿಂದ ಬೇರ್ಪಡಿಸೋದು. ಚಿನ್ನದಿಂದ ಹಿತ್ತಾಳೆಯನ್ನು ಅಥವಾ ಇತರ ಯಾವುದೋ ಬೇರೆ ಧಾತುವನ್ನು ಬೇರ್ಪಡಿಸುವುದು ಒಂದು ಒಂದು ನಿರ್ಧಾರವಾಗಿದ್ದಾದರೆ, ಘಟಾಕಾಶದಿಂದ ಆಕಾಶವನ್ನು ಬೇರ್ಪಡಿಸೋದು ಇನ್ನೊಂದು ಹೌದಾ? ಘಟಾಕಾಶ ಮತಾಕಾಶ ಪಟಾಕಾಶಗಳಿಂದ ಆಕಾಶವನ್ನು ಬೇರ್ಪಡಿಸಿ, ನೀವು ಬೇರ್ಪಡಿಸದೆ ಹೋದರೆ ಇವುಗಳಲ್ಲಿಯ ಸತ್ಯ ಬುದ್ಧಿ ಹಾಗೆ ಉಳಿದ್ಬಿಡುತ್ತೆ. ಬೇರ್ಪಡಿಸೋದಂತೂ ಬೇರ್ಪಡಿಸ್ಬೇಕು. ಆದರೆ ಚಿನ್ನದಿಂದ ತಾಮ್ರವನ್ನು ಬೇರ್ಪಡಿಸಿದಂತೆ ಅಲ್ಲ, ಪಂಚಲೋಹ ಧಾತು ಸಿಗ್ತದೆ, ಪಂಚಲೋಹದ ಉಂಗುರ, ಪಂಚಲೋಹದ ಬಳೆ ಎಲ್ಲ ಮಾಡ್ತಾರೆ. ಪಂಚಲೋಹ ಐದು ಲೋಹಗಳಿರ್ತಾವೆ, ಐದು ಲೋಹಗಳನ್ನು ಬೇರ್ಪಡಿಸಿ ಬರ್ತದೆ. ಸ್ವಲ್ಪ ಕೆಮಿಕಲ್ ಪ್ರೊಸೆಸ್ನಿಂದ, ಸ್ವಲ್ಪ ಹೀಟ್ ಪ್ರೊಸೆಸ್ನಿಂದ ಪ್ರಾಸೆಸ್ ಇದೆ, ಬೇರ್ಪಡಿಸಿ ಬರ್ತದೆ. ಹಾಗೆ ಏನೋ ಒಂದು ಪ್ರಾಸೆಸ್ ಮಾಡಿ ವಿಶ್ವ ತೇಜಸ್ಸ ಪ್ರಾಜ್ಞ ಇವರಿಂದ ಬಿಡಿಸಿಕೊಂಡು ಆತ್ಮನ ಬೇರೆ ಮಾಡಿ ಬರ್ತದ. ಅಲ್ಲಿ ಹೆಂಗ್ ಬೇರೆ ಮಾಡಿ ಬರ್ತದೆ, ಹಂಗೆ ಮಾಡಿ ಬರ್ತದ. ಯಾಕೆ ಬರೋದಿಲ್ಲ ಅನ್ಲಿಕ್ಕೆ ತರ್ಕ ನಿನ್ನೆ ನೀವೇ ಹೇಳಿದಿರಿ. ಸಂಘ ಅವಿದ್ಯಾತ್ಮಕವಾದ ಸಂಘ ಏನಿದೆ, ಸಂಘ ಆಗಿದೆ ಆತ್ಮನಿಗೂ ಮತ್ತು ಈ ಮೂರು ಪಾದಗಳು ವಿಶ್ವೈಶ್ವಾನರ ತೇಜಸ್ಸ ಪ್ರಾಜ್ಞ ಈ ಮೂರು ಪಾದತ್ರಯ, ಮೂರು ಪಾದತ್ರಯ ಅಲ್ಲ ಪಾದತ್ರಯ, ಮೂರು ಪಾದತ್ರಯ ಅಂದ್ರೆ ಒಂಬತ್ತ. ಈ ಪಾದತ್ರಯಗಳಿಂದ ಆತ್ಮನ ಬೇರ್ಪಡಿಸೋದ್ರೆ ಆತನ ಬೇರ್ಪಡಿಸೋದಲ್ಲ, ಯಾಕೆಂದ್ರೆ ಇದು ಅವಿವೇಕದಿಂದ ಆಗಿರುವಂತಹ ಕೂಡುವಿಕೆಯ ವಿನಃ ಇದು ಪ್ರಯತ್ನಪೂರ್ವಕವಾಗಿ ಮಾಡಿದಂತಹ ಕೂಡುವಿಕೆಯಲ್ಲ. ನಾನು ನೋಡುವಾಗ ನೋಡುವವನು ನಾನು, ಕೇಳುವಾಗ ಕೇಳುವವನು ನಾನು, ರುಚಿಸುವಾಗ ರುಚಿಸುವವನು ನಾನು, ನಾನು ಆತ್ಮ, ರುಚಿ ಇದು ವಿಷಯ, ರುಚಿಸುವವನು ನಾನು ಅಂತ ಹೆಂಗಾಗ್ಲಿಕ್ಕೆ ಸಾಧ್ಯ? ಬಟ್ ಆಗಿದೆ ಇಲ್ಲ ಹಂಗೆ. ಇದೇನು ಸಂಯೋಗ ಆಗಿದೆ, ಇದು ಅವಿವೇಕದಿಂದ ಆದ ಸಂಯೋಗವೇ ವಿನಃ ಎರಡು ಪದಾರ್ಥಗಳನ್ನು ಕೂಡಿಸಿ ಮಾಡಿದ್ದು ಅಲ್ಲ. ಯಾವುದು ಅವಿವೇಕದಿಂದ ಸಂಘವಾಗಿದೆಯೋ ಅದನ್ನು ವಿವೇಕದಿಂದ ಮಾತ್ರ ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ ಅಷ್ಟೇ. ಜ್ಞಾನ ಮಾರ್ಗ ಅತಿಶ್ರೇಷ್ಠ. ಅನೇಕ ವ್ಯಾವಹಾರಿಕ ಕಾರಣಗಳಿವೆ, ಈ ಪಾರಮಾರ್ಥಿಕ ಕಾರಣಗಳು ಅನೇಕ ಇವೆ. ಆದರೆ ಯಾವ ಕಾರಣಕ್ಕೂ ಕೂಡ ಆತ್ಮನು ಸಂಘಾತನಾಗೇ ಇಲ್ಲ ಅನ್ನುವಂಥದ್ದನ್ನು ತಿಳಿಯೋದೇನಿದೆಯೋ ಇದು ವಿವೇಕ. ಎಲ್ಲಿವರೆಗೂ ಈ ಸ್ಪಷ್ಟತೆ ನಮ್ಮಲ್ಲಿ ಬರೋದಿಲ್ಲ ಅಲ್ಲಿವರೆಗೂ ಪರಿಪೂರ್ಣವಾದ ಜ್ಞಾನವು ಅಲ್ಲಿ ಬೆಳಕಾಗೋದಿಲ್ಲ. ಪರಿಪೂರ್ಣವಾದ ಪೂರ್ಣತ್ವದಿಂದ ಕೂಡಿದ ಆತ್ಮನು ಸ್ಪಷ್ಟವಾಗಬೇಕಾದ್ರೆ ನಾವು ಬೇರ್ಪಡಿಸ್ಲಿಕ್ಕೆ ಬೇಕು. ಹೆಂಗ್ರಿ ಬೇರ್ಪಡಿಸ್ತೀರಿ? ಒಂದಿದೆ ಒಂದಿಲ್ಲ, ಇದ್ದದ್ದು ಇಲ್ಲದ ಜೊತೆ ಅಥವಾ ಇಲ್ಲದ್ದು ಇದ್ರ ಜೊತೆ ಎಂದ್ರೆ ಬೆಂತವೇನು? ಅಣ್ಣನ ಮಗನಿಗೆ ಅಕ್ಕನ ಮಗಳನ್ನು ಕೊಡ್ತಾರೆ, ಗೊತ್ತಾಯ್ತಾ? ಅಣ್ಣನಿಗೆ ಮಗ ಆಗಿದ್ರೆ ಈಗ ಸೋದರ ಮಾವನ ನಾನ್ ಎಕ್ಸಿಸ್ಟೆಂಟ್ ಮಗನ ಜೊತೆ ಏನಂತ ಸಂಬಂಧ, ಸೋದರ ಸೊಸೆ, ಸೋದರ ಮಾವನ ನಾನ್ ಎಕ್ಸಿಸ್ಟೆಂಟ್ ಅಭಾವ ಮಗನ ಜೊತೆ ಭಾವಪೂರ್ಣವಾದಂತಹ ಈ ಮದುಮಗಳ ಮದುವೆ ಆದೀತೆ? ಯಾಕೆ ಒಂದಿದೆ ಒಂದಿಲ್ಲ, ಒಂದು ನಿಜ ಒಂದು ನಿಜ ಅಲ್ಲ, ಮತ್ತೆ ಇದು ಆಗಿದೆ ಅಲ್ಲ, ಅವಿವೇಕದಿಂದ ಆಗಿದೆ. ಇದನ್ನ ಹೆಂಗ್ ಬೇರ್ಪಡಿಸ್ಬೇಕು ಅಂತ ನಾವು ಏನಂತದಕ್ಕೆ ತಲಾಖ್ ಕೊಟ್ಟು ಬರ್ತೀವಿ. ಯಾರಿರೋದು ತಲಾಖ್ ಕೊಡ್ತೀಯ? ಗಂಡ ಇದ್ದ ಗಂಡ, ಇಲ್ಲದ ಗಂಡ. ಈಗ ನಾವು ಹೇಳ್ಬೇಕಾದ್ರೆ ಇಲ್ಲದ ಗಂಡ, ಇಲ್ಲದ ಗಂಡ ತಲಾಖ್ ಹೆಂಗ್ ಕೊಡ್ಲಿಕ್ಕಾಗ್ತದೆ? ಮಾಡ, ಎಷ್ಟು ಮುಷ್ಟಿ ಯುದ್ಧ ಮಾಡ್ತೀವಿ ಮಾಡ, ಆಗುದೇ ಇಲ್ಲ. ಮತ್ತೆ ಹೆಂಗೆ ಒಳ್ಳೆ ವಿವೇಕ, ಜ್ಞಾನ, ಜ್ಞಾನದಿಂದಲೇ ಮುಕ್ತಿ, ಜ್ಞಾನದಿಂದಲೇ ಬಿಡುಗಡೆ, ಜ್ಞಾನದಿಂದಲೇ ಅಂತಿಮ ಸತ್ಯದ ಸ್ಪಷ್ಟನೆ. ಬೇರ್ಪಡಿಸ್ಬಿಡು, ಅಲ್ಲೇ ಇದೆ ಹಗ್ಗ, ಬೇರ್ಪಡಿಸ್ಬಿಡು, ಅಲ್ಲೇ ಇದೆ ಆತ್ಮ ತುರಿಯ. ಆ ಅವಸ್ಥೆಗಳಂತ ಇದಕ್ಕೊಂದು ಹೆಸರೇ ವಿನಃ ಅದು ತುರಿಯನೂ ಅಲ್ಲ, ಕೇವಲ ಪರಬ್ರಹ್ಮ ತತ್ವ ಅಷ್ಟೇ. ಹೊರತುಪಡಿಸಿ ಆತ್ಮನು ಈ ಮೂರು ಅವಸ್ಥೆಗಳನ್ನು ಹೊರತುಪಡಿಸಿ ಬೇರೆನೆ ಇದ್ದದ್ದು ಅನ್ನುವಂಥದ್ದಾಗಿದ್ದರೆ ಅವನನ್ನ ಗುರುತಿಸಲಿಕ್ಕೆ ನಮಗೆ ದ್ವಾರಗಳೇ ಇಲ್ಲ ಅಂತ ಆಗ್ತದೆ. ನಿನ್ನೆ ನಾವು ಅಭ್ಯಾಸ ಮಾಡಿದ ಪ್ರಕಾರ ಮುಕ್ತಿಯ ದ್ವಾರವೇ ಇಲ್ಲ. ಬಾತ್ ಕರ್ತಾರೆ ಗಂಟೆಗಟ್ಟಲೆ, ನಾವು ಮಾತಾಡ್ತಾ ಇದ್ರೆ ನಾನೇನ್ ಮೌನಿ ಬಾಬಾ ಅಂತ ತಿಳ್ಕೊಂಡಿಯ, ನಾನು ಮಾತಾಡ್ತೀನಿ ಅಂತೇಳಿ ಇದಕ್ಕೆ ಪುಷ್ಪಾವಜಿ ಟಾಕ್ ಬ್ಯಾಕ್ ಅಂತ ಟಾಕ್ ಬ್ಯಾಕ್. ಸೊ ನಿನಗಿಂತ ಜೋರಾಗಿ ಅಂತ ಉಪದೇಶ ವ್ಯರ್ಥ ಆಗ್ತಿತ್ತು, ಮುಕ್ತಿಯ ಅಸಾಧ್ಯತೆ ಇತ್ತು, ಅಥವಾ ಶೂನ್ಯ ಅಂತ ಸಿದ್ಧ. ಈ ಮೂರು ರೀತಿಯಲ್ಲಿ ಕೂಡ ಅನರ್ಥಕವೇ ಆಗ್ತದೆ. ಹಿಂಗೆ ಎದುರಿಗಿರುವಂಥದ್ದು ಎರಡೇ ಎರಡು ಚಾಯ್ಸ್, ಒಂದು ಸಂಘಾತ, ಇದು ವಿಪರೀತ ಕಲ್ಪನ, ಅಜ್ಞಾನದಿಂದ ಆದಂತಹ ವಿಪರೀತ ಕಲ್ಪನ, ಇದಕ್ಕೆ ಪರಿಹಾರ ಜ್ಞಾನ. ಇಲ್ಲವೋ ನೀನು ಅದು ಇದು ಅಂತ ಮಾತಾಡಿದ್ರೆ ನೀನು ದಾರಿ ತಪ್ತೀಯ, ನಿನ್ನನ್ನು ನಂಬಿದವರು ದಾರಿ ತಪ್ತಾರೆ. ಪರಿಹಾರ ಇರೋದು ಒಂದೇ ನಿನಗೆ, ಅದು ಸಂಘಾತ ಏನಾಗಿದೆಯೋ ಅದು ಅವಿವೇಕದ ಸಂಘಾತ ಅನ್ನೋದನ್ನು ನಾನು ಮೊದಲು ಗುರುತಿಸು. ಅದು ವಿಪರೀತ ಕಲ್ಪನ, ಹಗ್ಗದಲ್ಲಿ ಹಾವಿನ ವಿಪರೀತ ಕಲ್ಪನ ಹೀಗಾಯಿತು, ಹಾಗೆ ಇಲ್ಲಿ ವಿಪರೀತ ಕಲ್ಪನ ಆಗಿದೆ. ಈ ವಿಪರೀತ ಕಲ್ಪನೆಯ ಪರಿಣಾಮವೇ ಜೀವಾತ್ಮ ಜಗತ್. ವಂಡರ್ಫುಲ್ ರಿಸಲ್ಟ್. 39ನೇ ಭಾಷ್ಯ, ರಜ್ಜುರಿವ ಸರ್ಪಾದಿಭಿ ವಿಕಲ್ಪ್ಯಮಾನ ಸ್ಥಾನತ್ರಯೇಪಿ ಆತ್ಮಾ ಏಕೈವ ಅಂತಃಪ್ರಜ್ಞಾದಿತ್ವೇನ ವಿಕಲ್ಪ್ಯತೆ ಯದಾ ತದಾ ಅಂತಃಪ್ರಜ್ಞಾದಿತ್ವ ಪ್ರತಿಷೇಧ ಜ್ಞಾನ ಪ್ರಮಾಣ ಸಮಕಾಲಮೇವ ಆತ್ಮನಿ ಅನರ್ಥ ಪ್ರಪಂಚ ನಿವೃತ್ತಿ ಲಕ್ಷಣ ಫಲಂ ಪರಿಸಮಾಪ್ತಂ ಇತಿ ತುರೀಯ ಅಧಿಗಮೇ ಪ್ರಮಾಣಾಂತರಂ ಸಾಧನಾಂತರಂ ವಾ ನ ಮೃಗ್ಯಂ ರಜ್ಜು ಸರ್ಪ ವಿವೇಕ ಸಮಕಾಲಿ ಇವ ರಜ್ಜುವಾಂ ಸರ್ಪ ನಿವೃತ್ತಿ ಫಲೇ ಸತಿ ರಜ್ಜು ಅಧಿಗಮಸ್ಯ ಆಗಿದೆ. ಮೂರು ಅವಸ್ಥೆಗಳಲ್ಲಿ ಆತ್ಮ ಏಕ, ಆತ್ಮನನ್ನ ನಾವು ಅಂತಃಪ್ರಜ್ಞ ಇತ್ಯಾದಿಗಳಿಂದ ಇತ್ಯಾದಿಯೊಳಗ ಅಂತಃಪ್ರಜ್ಞ ಬಹಿಷ್ಪ್ರಜ್ಞ, ಬಹಿಷ್ಪ್ರಜ್ಞೆಯೊಳಗೆ ಮೂರು ವಿಶ್ವ ತೇಜಸ ಪ್ರಾಜ್ಞ. ಏನಿವು? ವಿಕಲ್ಪ್ಯಮಾನ ಸ್ಥಾನತ್ರಯೇಪಿ ಆತ್ಮ, ವಿಕಲ್ಪಿತವಾದ ಈ ಮೂರು ಸ್ಥಾನಗಳಲ್ಲಿಯೂ ಆತ್ಮನಿದ್ದಾನೆ ಏಕ ಏವ. ಇಲ್ಲಿಗೆ ಸ್ಟಾರ್ಟ್ ಆಯ್ತು ನೋಡ್ರಿ. ಮೂರು ಪಾತ್ರಗಳಲ್ಲಿಯೂ ಕೂಡ ಆತ್ಮನಿದ್ದಾನೆ ಅಂತಷ್ಟೇ, ಅವನು ಹೇಗಿದ್ದಾನೆ ಅದನ್ನು ಪ್ರಶ್ನೆ ಕೇಳಲೇಬೇಕಾಗ್ತದೆ. ಕೇಳಿದ್ರೆ ಅಂತಃಪ್ರಜ್ಞ, ಹೇ ಇವ್ರು ಮೂರು ಬಹಿಃಪ್ರಜ್ಞ, ಅವನ ಅಂತಃಪ್ರಜ್ಞ ಅಲ್ಲ. ಆತ್ಮನ ಒಳಗಿನ ಭಾವ ಯಾವುದು? ಅವನ ಗಮನ ಇಡ್ಲಿಕ್ಕೆ ಆತ್ಮನಲ್ಲಿಯ ಒಳಭಾವ ಯಾವುದು? ನೀವು ಹೇಳ್ರಿ ಸ್ವಾಮೀಜಿ, ಹೊರಭಾವ ಯಾವುದು ಹೇಳ್ರಿ, ನಾವು ಒಳಭಾವ ಹೇಳ್ರಿ. ಆತ್ಮನ ಹೊರಭಾವ ಯಾವುದು? ಆಮೇಲೆ ಆತ್ಮನ ಅಂತಃಪ್ರಜ್ಞೆ ಅಂತ ಕರೆಯೋದ್ರಲ್ಲಿ ಏನರ್ಥ? ಏನರ್ಥದ? ಏನು ಅರ್ಥ ಇಲ್ಲಪ್ಪ. ಆದರೆ ಆ ಮೂರು ಪ್ರಜ್ಞಾಗಳನ್ನ ಸೇರಿಸಿ ನಾವು ಬಹಿಷ್ಪ್ರಜ್ಞ ಅಂತ ಕರೆದಿದ್ದಕ್ಕೆ ಆತ್ಮನನ್ನ ಅಂತಃಪ್ರಜ್ಞ ವಿನಃ ಆತ್ಮನು ಏನು ಅಂತ ಸ್ಪಷ್ಟವಾದಾಗ ಅಲ್ಲಿ ಅಂತಃಪ್ರಜ್ಞನೂ ಇಲ್ಲ, ಬಹಿಷ್ಪ್ರಜ್ಞನೂ ಇಲ್ಲ. ಆತ್ಮ ಏಕ ಅಂತಃಪ್ರಜ್ಞಾದಿತ್ವೇನ ವಿಕಲ್ಪ್ಯತೆಯದ, ಕಲ್ಪಿಸಲ್ಪಡ್ತದೆ. ಆವಾಗ ಏನಾಗ್ತದೆ? ಈಗ ವಿಕಲ್ಪಿತ ಆಗೋಯ್ತೀಗ, ವಿಕಲ್ಪ ಆಗೋಯ್ತೀಗ. ಏನು ವಿಕಲ್ಪ ಆಗೋಯ್ತು? ಅವನು ಮನಸ್ಸು ಬುದ್ಧಿ, ಅವನು ಶರೀರ, ಅವನು ಜಾಗೃತ, ಅವನು ಸ್ವಪ್ನ, ವಿಕಲ್ಪ ಆಗೋಯ್ತೀಗ. ಆವಾಗೇನು? ತದಾ ಅಂತಃಪ್ರಜ್ಞಾದಿತ್ವ ಪ್ರತಿಷೇಧ ವಿಜ್ಞಾನ ಪ್ರಮಾಣ ಸಮಕಾಲಮೇವ. ಅಂತಃಪ್ರಜ್ಞ ಇತ್ಯಾದಿಗಳ ಮೂಲಕವಾಗಿ ಅವನನ್ನ ನಾವು ಬೇರ್ಪಡಿಸಬೇಕಾಗ್ತದೆ. ಆ ಬೇರ್ಪಡಿಸಿದಾಗ ಏನೋ ಇವುಗಳ ಅವುಗಳ ಅಂಟೂ ಇವನಿಗೆ ಇಲ್ಲ ಅಂತ ಸ್ಪಷ್ಟವಾಗ್ತದೆ. ಆವಾಗ ಅವನು ಮುಕ್ತನಾದ, ಇವುಗಳ ಹಿಡಿತದಿಂದ ಬಿಡಿಸಿಕೊಂಡ. ಇದು ಹೇಗಾಗ್ತದೆ ಪ್ರೊಸೆಸ್ಸು? ವಿವೇಕದಿಂದ ಬೇರ್ಪಡಿಸ್ಕೋಬೇಕು. ಇಲ್ಲಿ ನಿಮ್ಮ ಉಪಯೋಗಕ್ಕೆ ಬರೋದು ಅನ್ವಯ ವ್ಯತಿರೇಕ. ಈಗ ನಾನು ಇದಾಗಿದ್ದೇನೆ, ಆದರೆ ಇದೇ ನಾನು ಫೈನಲ್ ಅಲ್ಲ, ನಾ ಇನ್ನೊಂದು ಆಗಬಹುದು. ಆ ಸ್ಥಾನ ಆ ಕ್ಷೇತ್ರಕ್ಕೆ ಸರಿಯಾಗಿ ನಾ ಇನ್ನೊಂದು ಆಗಬಹುದು, ಅದೇ ನನ್ನ ಕಾಯಂ ಸ್ಥಾನವೂ ಅಲ್ಲ. ಆನಂತರ ಮತ್ತೊಂದು ಸ್ಥಾನಕ್ಕೆ ನಾ ಹೋಗ್ಬೋದು, ಆ ಸ್ಥಾನವೂ ಕಾಯಂ ಸ್ಥಾನ ಅಲ್ಲ. ಹಾಗಾದ್ರೆ ಇವುಗಳಲ್ಲಿ ಯಾವುದು ನಿನಗೆ ಸೇರಿದ್ದು? ಈ ಮೂರರಲ್ಲಿಯೂ ನಾನಿದ್ದೇನೆ, ಆದ್ರೆ ಮೂರು ನನಗೆ ಸೇರಿಲ್ಲ. ಇದನ್ನ ಪ್ರಯೋಗಶಾಲೆಯಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಮಳೆ ಹೊಡೆದು ಮಲಗಿಸಿ ಕುಯ್ದು ಹೊರಗಿಂದಲ್ಲಿದೆ ಒಳಗಿಂದಲ್ಲಿದೆ ಎಂದು ಹುಡುಕಿದ್ರೆ ಸಿಗೋದಿಲ್ಲ, ಜೇಲಾಗ್ತದ ನಿನಗೆ. ಮತ್ತೆ ಹೆಂಗ್ ಸಾಧ್ಯ ಇದು? ಅರೇ, ಅಜ್ಞಾನದಿಂದ ಭ್ರಮಿತವಾದಂತಹ ಇದು ವಿವೇಕದಿಂದಲೇ ಜ್ಞಾನದಿಂದಲೇ ಪರಿಹಾರವಾಗಬೇಕು. ಆ ಜ್ಞಾನವನ್ನು ಆ ಜ್ಞಾನಕ್ಕಾಗಿ ನೀನು ಒಂದೆರಡು ಪ್ರಕ್ರಿಯೆಗಳನ್ನು ಉಪಯೋಗ ಮಾಡ್ತೀಯ, ಅದಕ್ಕೆ ಅನ್ವಯ ವ್ಯತಿರೇಕ ಅಂತ ಅನ್ಬಹುದು. ಈ ಗ್ರಂಥದಲ್ಲಿ ಅವಸ್ಥಾತ್ರಯ ಎಂದು ಹೇಳುತ್ತಾರೆ. ಇದರ ಪ್ರಕ್ರಿಯೆ ಯಾವುದು? ಅವಸ್ಥಾತ್ರಯ ಪ್ರಕ್ರಿಯ. ಈ ಪ್ರಕ್ರಿಯಾ ಅಂದ್ರೆ ಏನು? ನಾವು ಮೆಥಡಾಲಜಿ ಅಂತ ಏನು ಹಗಲಲ್ಲಿ ಹೇಳ್ತಾ ಇರ್ತೀವಿ, ಅದರ ಒಂದು ಭಾಗ. ಪ್ರಕ್ರಿಯವೇ ಅಂತಿಮ ಅಲ್ಲ. ಸಂಪ್ರದಾಯದೊಳಗೆ ಈ ಪ್ರಕ್ರಿಯೆಗಳು ಮಹತ್ತರವಾದ ಪಾತ್ರ ವಹಿಸ್ತಾವ, ಅದೇ ಫೈನಲ್ ಅಲ್ಲ. ಹೇಳುವ ಕ್ರಮ, ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವ ಕ್ರಮ, ಶ್ರೋತೃವಿನ ಅಂತಃಕರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಗುರುತಿಸುವಂತಹ ಕ್ರಮ, ಈಗಾಗಲೇ ಕಂಡೀಷನ್ಸ್ಗಳನ್ನ ಬೆಳೆಸಿಕೊಂಡಿರುವಂತಹ ಆ ಕಂಡೀಷನ್ಗಳನ್ನ ಬಿಡಿಸುವಂತಹ ಕಲೆ, ಈ ಎಲ್ಲ ಕಲೆಗಳು ಸಹಿತ ಒಟ್ಟುಗೂಡಿ ಶಾಸ್ತ್ರದ ಪ್ರಕ್ರಿಯೆಯನ್ನ ಏನ್ ನಾವು ಉಪಯೋಗ ಮಾಡ್ತೀವಿ, ಅವಷ್ಟು ಪ್ರಮಾಣ ಅಂತ. ಹೇಗೆ ಬರೀ ಆತ್ಮ ಅನಾತ್ಮ ಶಬ್ದಗಳು ಮಾತ್ರ ಪ್ರಮಾಣವಾಗೋದಿಲ್ಲ, ಆ ಶಬ್ದಗಳಲ್ಲಿಯ ಭಾವ, ಆ ಶಬ್ದಗಳಲ್ಲಿಯ ಲಕ್ಷ್ಯಾರ್ಥ, ಆ ಶಬ್ದಗಳಲ್ಲಿಯ ಪರಿಶುದ್ಧತೆ, ಶುಚಿತ್ವ, ಅದನ್ನ ಅರ್ಥ ಮಾಡಿಕೊಳ್ಳುವ ಅಂತಃಕರಣದ ಶುಚಿತ್ವ ಇವತ್ತು ಎಷ್ಟು ಮಹತ್ವದ ಪಾತ್ರ ವಹಿಸ್ತಾರೆ. ಹಾಗೆ ಇಲ್ಲಿ ಕೂಡ ಯಾವುದು ನಾವು ನಿಮಗೆ ಹೊಸದನ್ನ ಹೇಳ್ತಾ ಇಲ್ಲ, ಈಗಾಗಲೇ ನೀನು ಜಾಗೃತದಲ್ಲಿ ಎಚ್ಚರಿದ್ದೀಯೋ ಎಚ್ಚರ ತಪ್ಪಿಯೋ ಒಂದು ಮಾತು ಹೇಳ್ಬಿಡು ನನಗೆ. ನಾನು ನಿನಗೆ ಕೇಳ್ತಾ ಇರೋ ಪ್ರಶ್ನೆ ಯಾವುದರ ಎಚ್ಚರ ಅಂತ ಕೇಳ್ತಾ ಇಲ್ಲ, ಎಷ್ಟು ಗಂಟೆ ಎಚ್ಚರ ಅಂತ ಕೇಳ್ತಾ ಇಲ್ಲ, ಎಷ್ಟು ಗಂಟೆಯಿಂದ ನೀ ಹಿಂದೆ ಎಚ್ಚರ ಆಗಿದೆಯಾ ಅದನ್ನು ಕೇಳ್ತಾ ಇಲ್ಲ, ಏನೇನ್ ತಿಳ್ಕೊಂಡಿಯಾ ಎಚ್ಚರದಲ್ಲಿ ಅದನ್ನ ಒಂದು ಲಿಸ್ಟ್ ಮಾಡ್ಕೊಡು ಅದನ್ನು ಕೇಳ್ತಾ ಇಲ್ಲ. ಇಷ್ಟೇ ಕೇಳ್ತಾ ಇರೋದು, ಎಚ್ಚರಿದ್ದೀಯ ಎಚ್ಚರ ತಪ್ಪಿದೀಯ. ಎಚ್ಚರ ಇಟ್ಕೊಂಡೇ ನಿದ್ರೆ ಹೋಗ್ತೀಯೋ ನೀ ಎಚ್ಚರ ತಪ್ಪಿ ನಿದ್ರೆ ಹೋಗ್ತೀಯೋ ವಿಚಾರ ಮಾಡ್ರಿ. ಎಚ್ಚರ ಇಟ್ಕೊಂಡೇ ನಿದ್ರೆ ಹೋಗ್ತೀಯೋ ಎಚ್ಚರ ತಪ್ಪಿ ನಿದ್ರೆ ಹೋಗ್ತೀಯೋ? ಎಚ್ಚರ ಇಟ್ಕೊಂಡೇ ನಿದ್ರೆ ಹೋಗ್ತೀಯ? ಎಚ್ಚರ ಇಟ್ಕೊಂಡೇ ನಿದ್ರೆ ಹೋಗ್ತೀಯ? ಆದರೆ ಎಚ್ಚರ ಇಟ್ಕೊಂಡೇ ನಾನು ನಿದ್ರೆ ಹೋಗಿದ್ದೀನಿ ಅನ್ನುವ ಎಚ್ಚರ ನನಗಿರೋದಿಲ್ಲ. ಎಚ್ಚರ ಸಹಿತವಾಗಿ ನಿದ್ರೆಗೆ ಹೋಗಿದ್ದರಿಂದ ನಿದ್ರೆಯಲ್ಲಿ ಸ್ವಪ್ನದ ಎಚ್ಚರವೂ ಬರ್ತದೆ. ಯಾವ ಎಚ್ಚರವು ನಿದ್ರೆಯಲ್ಲಿ ನನಗೇನೂ ತಿಳಿದಿಲ್ಲ ಅನ್ನೋದನ್ನ ರೆಕಾರ್ಡ್ ಮಾಡಿಕೊಂಡಿರ್ತದೆ, ಅದೇ ಎಚ್ಚರವು ಕನಸಿನಲ್ಲಿ ಇದನ್ನ ಕಂಡೆನು ಅನ್ನುವ ಎಚ್ಚರವನ್ನು ಹೊಂದ್ತದೆ. ಆದರೆ ಎಚ್ಚರ ಸಹಿತವಾಗಿ ಜಾಗೃತ, ಆದರೆ ಎಚ್ಚರವು ಜಾಗೃತ ಆಗಿರುವ ಅವಶ್ಯಕತೆ ಇಲ್ಲ. ಎಚ್ಚರ ಸಹಿತವಾಗಿ ಕನಸು, ಆದರೆ ಎಚ್ಚರ ಯಾವತ್ತೂ ಕನಸನ್ನೇ ಕಾಣ್ತದ ಅಂತ ಹೇಳಲಿಕ್ಕಾಗೋದಿಲ್ಲ. ಎಚ್ಚರ ಸಹಿತವಾಗಿ ನಿದ್ರಾವಸ್ಥ, ಆದರೆ ಎಚ್ಚರವು ಯಾವತ್ತಿಗೂ ನಿದ್ರೆ ಮಾಡ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಮೂರರಲ್ಲಿ ಇರುವುದು ಎಚ್ಚರ, ಆದರೆ ಮೂರರಲ್ಲಿಯ ಯಾವ ಗುಣಗಳೂ ಕೂಡ ಎಚ್ಚರದಲ್ಲಿ ಇಲ್ಲ. ಆದ್ದರಿಂದ ಎಚ್ಚರವು ಎಲ್ಲ ಕಡೆಗೂ ಇದೆ, ಎಲ್ಲ ಕಡೆಗೂ ಇದೆ, ಆದರೆ ಇವುಗಳನ್ನು ಬಿಟ್ಟುಕೊಟ್ಟು ಬೇರೆ ಏನು? ಅವಿದ್ಯಾ ಸಹಿತವಾದ ಯಾವ ವಿಕಲ್ಪಗಳಿವೆಯೋ ಆ ವಿಕಲ್ಪಗಳಿಂದ ಬೇರೆಯಾಗಿದೆ. ತುರ್ಯನಿಂದ ಬೇರೆ ಇಲ್ಲ, ವಿಶ್ವನಿಂದ ಬೇರೆ ಇಲ್ಲ. ಮಹಾರಾಜನ ಪಾತ್ರ ಹಾಕ್ತಾನೆ ವಿಷ್ಣುವರ್ಗ, ಮಹಾರಾಜನ ಪಾತ್ರ ಹಾಕ್ತಾನೆ. ಆ ಮಹಾರಾಜನ ಪಾತ್ರದಲ್ಲಿ ಇಷ್ಟು ಗಂಭೀರವಾದ ವೇಷವನ್ನ, ಆ ಆಭರಣಗಳನ್ನ, ಆ ತೊಡುಗೆಗಳನ್ನ ಧರಿಸಿರುವುದರ ಒಳಗೆ ಇರೋ ವಿಷ್ಣುವರ್ಧನ ಇದು ಬರೀ ಪಾತ್ರ ಅಂತ ತಿಳಿದಾನೆ ವಿನಃ ತಾನೇ ರಾಜ ಆಗಿದಾನ? ಅವನಿಲ್ಲದೆ ಹೋದರೆ ಈ ರಾಜ ಇದಾನ? ತಾನು ರಾಜ ಅಲ್ಲ, ತಾನು ಇಲ್ಲದೆ ಹೋದರೆ ಈ ರಾಜನಿಗಿರುವ ಸಾಧ್ಯತೆ ಇಲ್ಲ. ಹಾಗಾದ್ರೆ ನಾನೇನು? ವಿಷ್ಣುವರ್ಧನ ಪ್ಲಸ್ ವೇಷ, ವಿಷ್ಣುವರ್ಧನ ಪ್ಲಸ್ ಸಂಭಾಷಣ, ವಿಷ್ಣುವರ್ಧನ ಪ್ಲಸ್ ವೇಷ ಭೂಷಣ ಸಂಭಾಷಣ ಅಷ್ಟೇ. ಹೀಗಾಗಿ ಈಸಿ ಫಾರ್ ದಟ್ ವಿಷ್ಣುವರ್ಧನ ಏನು ಅಂದ್ರೆ, ಇದನ್ನು ಬಿಟ್ಕೊಟ್ಟು ತಗಲಿಟ್ಟು ವಿಷ್ಣುವರ್ಧನ ಈಗ ಮನೆಗೆ ಹೋಗ್ತಾರೆ. ಈಸಿ, ಪಾತ್ರವನ್ನ ವಹಿಸುವುದು ಎಷ್ಟು ಮುಖ್ಯವೋ ಪಾತ್ರವನ್ನ ಕಳಚುವುದು ಕೂಡ ಅಷ್ಟೇ ಮುಖ್ಯ. ಕಳಚುವ ಕಲೆ ಗೊತ್ತಿಲ್ಲ ಅಂದ್ರೆ ಚಕ್ರವ್ಯೂಹನೆ ಯಾಕೆ, ಯಾವ ಕಲೆ ಗೊತ್ತಿದ್ದವನಿಗೆ ಕಳಚುವ ಕಲೆ ಗೊತ್ತಿಲ್ಲ ಅಂತಂದ್ರೆ ಅಭಿಮನ್ಯುವನೇ ಬಳ ಸಿಕ್ಕಾಕೊಂಡೇ ನಾವು. 99 ಭಾಗದ ಈವನ್ ಪಾರಮಾರ್ಥಿಕ ಚಿಂತನೆ ತೊಡಗಿರೋರಿಗೆ ಕೂಡ ಕಳಚೋದು ಅಂದ್ರೆ ಏನು ಅನ್ನೋದು ಸ್ಪಷ್ಟವಾಗಿಲ್ಲ. ಅವ್ರು ಕಳಚೋದು ಇದರರ್ಥ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳನ್ನು ತ್ಯಾಗ ಮಾಡೋದು ಅಂತ ತಿಳ್ಕೊಂಡಾರೆ. ಅವೆಲ್ಲವೂ ನಾಶವಾಗಬೇಕು ಅಂತ ತಿಳ್ಕೊಂಡಾರೆ. ನನಗಿನ್ನೂ ಜ್ಞಾನ ಯಾಕೆ ಆಗಿಲ್ಲ ಅಂತಂದ್ರೆ ನನಗಿನ್ನೂ ಕಾಣಿಸ್ತದ ನೋಡ್ರಿ, ಆದ್ರಿಂದ ನನ್ಗೆ ಜ್ಞಾನ ಆಗಿಲ್ಲ. ನನಗಿನ್ನೂ ಧ್ಯಾನ ಆಗಿಲ್ಲ ಯಾಕಂದ್ರೆ ನನಗೆ ಜಗತ್ ಕಾಣಿಸ್ಲಿಕ್ಕತ್ತದ. ಆ ಪ್ರಧಾನಮಂತ್ರಿಯವ್ರು ಹಿಂಗ್ ಮಾಡಿದ್ದು ನಂಗೆ ಗೊತ್ತಾಗ್ಲಿಕ್ಕತ್ತದ, ಇವೆಲ್ಲ ನಂಗೆ ಗೊತ್ತಾಗ್ಲಿಕ್ಕತ್ತು ಅಂದರೆ ಬಹುಶಃ ಜಾಗೃತಾವಸ್ಥದ ಸ್ವಲ್ಪ ಏನೋ ವಾಸನ ಇನ್ನೂ ನನಗೆ ಅಂಟ್ಕೊಂಡದ, ಅದಕ್ಕೆ ಇವೆಲ್ಲ ಕಾಣ್ಲಿಕ್ಕತ್ತವ ನನಗೆ. ಆವಾಗಿಂತವ್ರು ಇರ್ತಾರೆ, ಅವ್ರು ಹೇಳ್ತಾರೆ ಮೂಲ ವಿದ್ಯಾ ಇರುತ್ತಂತ ಹಂಗಿರ್ತದಪ್ಪ, ಮೂಲ ವಿದ್ಯಾ ಹೋದ್ಮೇಲೆ ಪೂರ ಅವರೇ ಅವ್ರ ಅವ್ರ ಮೂಲ ಗ್ರಂಥ ಅಧ್ಯಾಸ ಅಧ್ಯಾಸ ಭಾಷ್ಯ. ಅದ ಈ ಫಿಲಾಸಫಿಗೆ ಅತಿ ಮೂಲ ಅಂದ್ರೆ ಅದು. ಅದರಲ್ಲಿ ಅವ್ರು ಏನೋ ಒಂದು ಝಲಕ್ ಕಂಡುಕೊಂಡ, ಅದನ್ನು ಇಷ್ಟು ದೊಡ್ಡದನ್ನಾಗಿ ಮಾಡಿಟ್ಟಾರೆ. ಎನಿವೆ, ಸೊ ಇಲ್ಲ ಮಾತಾಡಿ ಮಾತಾಡಿ ಮಾತಾಡಿ ನಾವು ಮಹತ್ವ ಕೊಡ್ತೇವೆ. ಸೊ ಜ್ಞಾನ ಅಂದ್ರೆ ಏನು ಅಂದ್ರೆ, ಅವ್ರು ಹೇಳ್ತಾರೆ ಈ ಪ್ರತಿಷೇಧ ಅಂದ್ರೆ ವ್ಯತಿರೇಕ, ವ್ಯತಿರೇಕಗಳನ್ನ ಮಾಡ್ತಾ ಮಾಡ್ತಾ ಅಂತಃಪ್ರಜ್ಞೆ ಅನ್ನುವಂತಹ ಶಬ್ದದಿಂದ ಅದಕ್ಕಿಂತ ಒಳಗೆ ಅದಕ್ಕಿಂತ ಒಳಗೆ ಅದಕ್ಕಿಂತ ಒಳಗೆ ಅಂತಃಪ್ರಜ್ಞ ಅನ್ನುವ ಶಬ್ದದಿಂದ ಇವುಗಳಿಂದ ನಾವು ಬೇರ್ಪಡಿಸಿಕೊಂಡು ಯಾವಾಗ ವಿಜ್ಞಾನವು ಸ್ಪಷ್ಟವಾಗುತ್ತದೆಯೋ ಆವಾಗ ವಿಜ್ಞಾನ ಪ್ರಮಾಣ ಸಮಕಾಲಮೇವ. ಇವುಗಳನ್ನು ಹೊರತುಪಡಿಸಿ ನಾನು ತುರಿಯನ್ನು ಬೇರೆ ಇದ್ದೇನೆ ಆತ್ಮ ಅನ್ನುವಂತಹ ಜ್ಞಾನ ಯಾವ ಕ್ಷಣ ಆಯಿತು ಆ ಸಮಕಾಲದಲ್ಲಿಯೇ ಬಂಧನವು ಕೂಡ ಬಿಡುಗಡೆ ಆಯಿತು. ಇದು ಹಗ್ಗ ಮಾತ್ರ ಅನ್ನುವ ಜ್ಞಾನಕ್ಕೂ ಇದು ಸರ್ಪ ಅಲ್ಲ ಅನ್ನುವ ತಿಳುವಳಿಕೆಗೂ ಎಷ್ಟು ಅಂತರ ಇದೆ ಕೂಡ. ಇನ್ನೂ ನನಗೆ ಆತ್ಮಸ್ವರೂಪದ ಸ್ಪಷ್ಟತೆ ಇಲ್ಲ ಅಂತಂದ್ರೆ ಇನ್ನೂ ನಿನಗೆ ಸರ್ಪದ ಸ್ಪಷ್ಟತೆ ಇಲ್ಲ, ಅದು ನಿತ್ಯ ಅನ್ನೋ ಸ್ಪಷ್ಟತೆ ಇಲ್ಲ. ನಿತ್ಯ ಅನ್ನೋ ಸ್ಪಷ್ಟತೆ ನನಗೆ ಚೆನ್ನಾಗಿದೆ, ಆದರೆ ಆತ್ಮನು ನಾನು ಅಂತ ನನಗೆ ಯಾಕೋ ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ. ಅವಾಗ ಮಹಾವಾಕ್ಯ ಉಪದೇಶದ ಶ್ರವಣ ಸರಿಯಾಗಿರ್ಲಿಕ್ಕಿಲ್ಲ. ನನಗೆ ಎರಡೂ ಇರಬೇಕು, ಆತ್ಮ ಪ್ರಜ್ಞ ಅನಾತ್ಮದಲ್ಲಿಯ ಅನಾತ್ಮ ಪ್ರಜ್ಞ, ಆತ್ಮನ ಸ್ಪಷ್ಟ ಆತ್ಮನ ಬಗೆಗೆ ಸ್ಪಷ್ಟತೆ, ಮಿಥ್ಯತ್ವದ ಇದು ಮಿಥ್ಯಾ ಎನ್ನುವುದು ಸ್ಪಷ್ಟವಾಗಿರ್ಬೇಕು. ಅದನ್ನ ಹೇಳಿದ್ದೀನಿ, ಮಿಥ್ಯೆಯ ಮಿಥ್ಯತ್ವ ಆತ್ಮನ ಸತ್ಯವು ಎಷ್ಟು ಅವಶ್ಯಕ ಇದೆಯೋ ಅಷ್ಟೇ ಅವಶ್ಯಕತೆ ಮಿಥ್ಯೆಯ ಮಿಥ್ಯತ್ವದ ಅವಶ್ಯಕ. ಮಿಥ್ಯೆಯ ಮಿಥ್ಯತ್ವದ ಸ್ಪಷ್ಟತೆ ನನಗಿಲ್ಲದೆ ಇದ್ದಾಗ ಆತ್ಮನ ಇರುವಿಕೆಯ ಸ್ಪಷ್ಟತೆ ನನಗಿರುವ ಸಾಧ್ಯತೆ ಇಲ್ಲ. ಇಂಪಾರ್ಟೆಂಟ್, ಇದು ಹಗ್ಗ ಎಷ್ಟು ನನಗೆ ಸತ್ಯವೋ, ಇದು ಹಾವು ಇದು ನಿತ್ಯ ಎನ್ನುವುದು ಅಷ್ಟೇ ನನಗೆ ಸತ್ಯವಾಗಬೇಕು. ಏನ ನಾವು ಸತ್ಯ ಅಲ್ಲ, ಹಾವಿನ ಮಿಥ್ಯತ್ವದ ಸತ್ಯತ್ವ, ಸತ್ಯದ ಸತ್ಯತ್ವ ಹಾವಿನ ಮಿಥ್ಯದ ಸತ್ಯತ್ವ ಇವು ಎರಡೂ ಕ್ಷಣಾರ್ಥದಲ್ಲಿ ಅಲ್ಲಿ ನನಗೆ ಹಾವಿನಿಂದ ಬಿಡುಗಡೆ ಆಗ್ತದೆ. ಒಂದಿದ್ದು ಒಂದಿಲ್ಲ ಅಂದ್ರೆ ಕನ್ಫ್ಯೂಷನ್ಸು ಕಂಟಿನ್ಯೂ. ಆತ್ಮ ಸ್ಪಷ್ಟ ಆಗಿದೆ ಸ್ವಾಮಿ, ಆವಾಗ ಇವಾಗ ಈ ಮನೆ ಜಗಳಗಳು ಈ ಎಲ್ಲ ವ್ಯಾವಹಾರಿಕ ತೊಂದರೆಗಳು ಬಹಳ ನೋವು ಮಾಡ್ತವೆ, ಬಹಳ ಘಾಸಿ ಮಾಡ್ತವೆ. ಏನ್ ಸ್ಪಷ್ಟ ಆಗಿಲ್ಲ? ಮಿಥ್ಯತ್ವ ಸ್ಪಷ್ಟ ಆಗಿಲ್ಲ. ಇವಂತಾನ ಮಿಥ್ಯದ ಮಿಥ್ಯತ್ವ ಎಲ್ಲ ಸ್ಪಷ್ಟ ಆಗಿದೆ, ಆದ್ರೆ ಆತ್ಮ ಯಾಕೋ ತಿಳಿತಾ ಇಲ್ಲ. ಶ್ರವಣದ ಕೊರತೆ, ಮೆಥಡಾಲಜಿಯ ಕೊರತೆ, ಸಂಪ್ರದಾಯದ ಕೊರತೆ. ಹೋಗು, ಸರಿಯಾದ ಸಂಪ್ರದಾಯ ಆಚಾರದಿಂದ ಕೇಳು, ಕಮಿಟ್ ಆಗು. ಎಷ್ಟು ಗಂಟೆ ಕ್ಲಾಸಿಗೆ ಬರ್ತೀವಿ, ಎಷ್ಟೊತ್ತು ಕ್ಲಾಸ್ ಕೇಳ್ತೀವಿ, ಎಷ್ಟು ಸಲ ಕ್ಲಾಸ್ ಕೇಳೀವಿ, ಅಟೆಂಡೆನ್ಸ್ ಏನು, ಇದು ಅಷ್ಟು ಮುಖ್ಯ ಅಲ್ಲ. ಕೆಲಸ ನಾವು ಅನ್ಕೋತೀವಿ, ಏನ್ ಅನ್ಕೋತೀವಿ, ಬರೋದು ಹೋಗೋದ್ರಿಂದ ಇವರು ಕಮಿಟೆಡ್ ಆಗಿದ್ದಾರೆ, ಬರ್ಕೊಳ್ತಾ ಇರೋದ್ರಿಂದ ಇವರು ಕಮಿಟೆಡ್ ಆಗಿದ್ದಾರೆ, ಹೇಳ್ತಾ ಇರೋದ್ರಿಂದ ಇವರು ಕಮಿಟೆಡ್ ಆಗಿದ್ದಾರೆ, ಕಂಠಪಾಠವಾಗಿ ಮಾಡಿದ್ದರಿಂದ ಇವರು ಕಮಿಟೆಡ್ ಆಗಿದ್ದಾರೆ, ಇಷ್ಟು ನೋಟ್ಬುಕ್ ಬರ್ತಾರೆ ಅದಕ್ಕೆ ಕಮಿಟೆಡ್ ಆಗಿದ್ದಾರೆ. ಇವು ಯಾವ ಕಮಿಟ್ಮೆಂಟ್ ಅಲ್ಲ. ನಿನಗೆ ಜ್ಞಾನೋಪದೇಶದಲ್ಲಿ ಇರುವಂತಹ ಅಚ್ಚಳಿಯದ ಶ್ರದ್ಧ, ಜ್ಞಾನೋಪದೇಶದಲ್ಲಿ ಶ್ರದ್ಧ ಇರಬೇಕು. ನಾನು ಇನ್ನು ಬೇರೆ ನನಗೆ ಯಾವ ದಾರಿಯೂ ಇಲ್ಲ, ಇವತ್ತು ತಿಳಿದೆ ಹೋದ್ರು ನಾಳೆ ನನಗೆ ತಿಳಿದೇ ತಿಳಿತದೆ, ಇಲ್ಲೇ ನನ್ನ ಮೋಕ್ಷದು. ಶ್ರವಣದಲ್ಲಿ ನನಗೆ ಶ್ರದ್ಧ ಇರಬೇಕು ಅಂದ್ರೆ ಮೋಕ್ಷದಲ್ಲಿ ಅಷ್ಟೇ ಶ್ರದ್ಧ ಇರಬೇಕು. ಮೋಕ್ಷದಲ್ಲಿ ಶ್ರದ್ಧ ಯಾರಿಗೆ ತೀವ್ರವಾಗಿರ್ತದೆ ಅವರೇ ಶ್ರವಣದಲ್ಲಿ ಶ್ರದ್ಧೆಯನ್ನು ಮಾಡಿ. ಆ ಶ್ರದ್ಧ ಇದ್ಬಿಡ್ತು ಅಂತಂದ್ರೆ ನೀನು ಕಮಿಟೆಡ್ ಆಗಿ ಕ್ಲಾಸಿಗೆ ಬಂದೇ ಬರ್ತೀಯ. ಬಂದವರಿಗೆಲ್ಲ ಶ್ರದ್ಧ ಇದೆ ಅಂತ ನಿದ್ದೆ ಮಾಡ್ಬೇಡ. ಗೊತ್ತಾಯ್ತೇನಪ್ಪ? ಒಂದು ರೀತಿಯಲ್ಲಿ ನಾನು ನಿಮ್ಮೆಲ್ಲರನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದ್ರೆ 15 ದಿನ ನಿಮಗೆ ಫ್ರೀಡಮ್ ಕೊಟ್ಟು ಅದನ್ನು 20-22 ದಿನಾನು ಮಾಡ್ಕೋಬಹುದಲ್ಲ, 3-4 ತಿಂಗಳನ್ನು ಮಾಡ್ಕೋಬಹುದಲ್ಲ. ಹಾಗೆ ನೀವು ಯಾರೂ ಮಾಡ್ಕೊಳ್ಳಿಲ್ಲ. ಇನ್ನು ನಾನು ಒಂದ್ ದಿವಸ ಬರೋದು ಲೇಟ್ ಆಗಿದ್ರು ಜನಲ್ಲ, ನೀವು 17 ತಾರೀಕಿಗೆ ಕರೆಕ್ಟ್ ಆಗಿ ಬೆಳಿಗ್ಗೆ ಬಂದ್ಬಿಡ್ತೀವಿ. ಮೋಕ್ಷದಲ್ಲಿ ಶ್ರದ್ಧೆ ಇದೆ, ಶ್ರವಣದಲ್ಲಿ ಶ್ರದ್ಧೆ ಇದೆ, ಠೀಕ್. ಒಂದ್ ತಿಂಗಳು ಬಂದಿಲ್ಲ, ಓಕೆ, ನೋ ಪ್ರಾಬ್ಲಮ್. ಶ್ರದ್ಧ ಅಲುಗಾಡದೇನು, ಅವರವರೇ ಪ್ರಶ್ನಿಸ್ಕೋಬೇಕು. ಮೋಕ್ಷವನ್ನು ಸಾಧಿಸ್ಬೇಕನ್ನೋ ಗುರಿಯಲ್ಲಿ ಏನಾದರೂ ತೊಂದರೆ ಇದೇನು, ಹಾಗೆ ತೊಂದರೆ ಇದೆ ಅಂತ ಕಂಡು ಬಂದದ್ದಾದ್ರೆ ಅದನ್ನು ಪರಿಹರಿಸ್ಕೊಳ್ಳೋಣ. ಹೀಗಾಗಿ ಜ್ಞಾನದಿಂದಲೇ ಇದನ್ನು ಬಿಡಿಸ್ಕೊಳ್ಳಿಕ್ ಸಾಧ್ಯ ವಿನಃ ಬೇರೆ ಯಾವ ರೀತಿಯಲ್ಲೂ ಸಾಧ್ಯವಿಲ್ಲ. ಯಾಕೆಂದ್ರೆ ಜ್ಞಾನದ ಸಮಕಾಲದಲ್ಲಿಯೇ ಈ ಪ್ರಕಾರವಾದ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ಉಪದೇಶ ಅನ್ನಾಂತ ಪ್ರಜ್ಞಾನ ಬಹಿಷ್ಪ್ರಜ್ಞ ಇತ್ಯಾದಿ ಉಪದೇಶಗಳು. ಅನ್ಯಥಾ ಪ್ರಮಾಣಾಂತರಂ ಸಾಧನಾಂತರಂ ವಾ ನ ಮೃಗ್ಯಂ, ಇದನ್ನು ಪಡೆಯಲು ಸಾಧ್ಯವಿಲ್ಲ. ಬೇರೆ ಇನ್ನು ಯಾವ ಮಾರ್ಗದಿಂದಲೂ ಇದನ್ನ ಪಡೆಯಲು ಸಾಧ್ಯವಿಲ್ಲ. ರಜ್ಜು ಸರ್ಪ ವಿವೇಕ ಸಮಕಾಲೇ ಇವ, ರಜ್ಜು ಸರ್ಪ ವಿವೇಕ ಸಮಕಾಲೇ ಇವ, ರಜ್ಜ್ವಾಂ ಸರ್ಪ ನಿವೃತ್ತಿ ಫಲೇ ಸತಿ, ರಜ್ಜು ಅಧಿಗಮಸ್ಯ. ಏನಾಗ್ತದ ನೋಡಿ, ಅಲ್ಲಿ ರಜ್ಜು ಸರ್ಪದಲ್ಲಿ ನಾವು ಯಾವಾಗ ಆ ಜ್ಞಾನವನ್ನು ಹೊಂದ್ತೀವಿ, ವಿವೇಕವನ್ನು ಬೆಳೆಸ್ಕೊತೀವಿ. ಏನು ವಿವೇಕ? ರಜ್ಜು ಸರ್ಪ ವಿವೇಕ ಸಮಕಾಲೇ. ಯಾಕೆ ಈ ವಿವೇಕ ಬೇಕು ಹೇಳ್ರಿ ಈಗ, ಈ ವಿವೇಕ ನಮಗೆ ಯಾಕೆ ಬೇಕು? ಸತ್ವವೇ ಸತ್ಯ ಆಗಿರುವಂತಾರೋಪಗಳೇ ಸತ್ಯ. ರಜ್ಜು ಸರ್ಪಗಳು ಐಕ್ಯವಾಗಿ ಹೋಗಿವೆ ಈ ಏಕತೆ ವಿವೇಕದಿಂದ, ಅವಿವೇಕದಿಂದ. ರಜ್ಜು ಜಡ, ಸರ್ಪ ಲೈವ್ ಇದೆ, ರಜ್ಜು ಡೆಡ್, ಸರ್ಪ ಲೈವ್. ಇದು ಜಡ, ಅದು ಚೇತನ. ಈ ಜಡಚೇತನಗಳು ಅಲ್ಲಿ ನನಗೆ ಅನಿಸ್ತಾ ಇಲ್ಲ. ಏನಿದೆ? ಹಾವಿದೆ. ಯಾರಾದರೂ ಹಗ್ಗ ಹಾವಿನ ಹಾಗೆ ಕಾಣ್ತಾ ಇದೆ ಅಂತ ಕೂಗಿ ಕರೀತಾರೆ ನಿಮಗೆ? ಹಗ್ಗ ಹಾವಿನಂತೆ ಕಾಣ್ತಾ ಇದೆ, ಬರ್ರಿ ಬರ್ರಿ, ನಾನು ಸ್ವಲ್ಪ ಕಚ್ಚಿ ಬಿಟ್ಟಿದೆ, ಬರ್ರಿ ಬರ್ರಿ ಅಂತ ಹೇಳ್ತಾರೆ. ಇಲ್ಲ, ಹಾವು ಕಂಡದ, ಹಾವು ಹೆಣೆ ಎತ್ತದ, ಹಾವು ಕಚ್ಚದ, ಹಾವಿನ ವಿಷ ಇರದ. ಅಥವಾ ಹಗ್ಗ ಮತ್ತು ಹಾವಿನ ವಿಷ ಇರದ ಅಂತ ಹೇಳ್ತಾರೆ. ಹಾವಿನ ವಿಷ ಇರದ. ನೀವು ಕೋಲು ಬ್ಯಾಟ್ರಿ ಎಲ್ಲ ತಂದು ಹಗ್ಗ ಮತ್ತು ಹಾವನ್ನ ಪರೀಕ್ಷೆ ಮಾಡ್ತೀರಿ? ನೀವು ಏನ್ ಪರೀಕ್ಷೆ ಮಾಡ್ತೀವಿ? ಹಾವ. ಯಾವಾಗ ಇದು ಹಾವಲ್ಲ ನಿರಾಕರಣೆ ಸತಿ, ಇದು ಹಾವಲ್ಲ, ಆ ಕ್ಷಣವೇ ಇದು ಹಗ್ಗ. ಸಮಕಾಲೇ ಇವ ಅದನ್ನ ಅವ್ರು ಹೇಳ್ತಾರೆ. ಏನೋ ರಜ್ಜು ಸರ್ಪ ವಿವೇಕ ಸಮಕಾಲೇ ಇವ ರಜ್ಜಾಂ ಸರ್ಪ ನಿವೃತ್ತಿ ಪದೇ. ರಜ್ಜುವಿನಲ್ಲಿ ಸರ್ಪವು ನಿವೃತ್ತವಾಗಿ ಹೋಗುತ್ತದೆ. ಯಾವಾಗ? ರಜ್ಜು ಅಧಿಗಮಸ್ಯ, ಇದು ಹಗ್ಗವೇ ಎಂದು ತಿಳಿದ ಕ್ಷಣದಲ್ಲಿ. ಈಶಾಂ ಪುನಃ ತಮ ಉಪನಯ ವ್ಯತಿರೇಕೇಣ ತಮಃ ಅಪನಯ ವ್ಯತಿರೇಕೇಣ ನಟಾಧಿಗಮೇ ಪ್ರಮಾಣ ವ್ಯಾಪ್ಯತೆ ಛೇದ್ಯ ಅವಯವ ಸಂಬಂಧ ವಿಯೋಗ ವ್ಯತಿರೇಕೇನ ಅನ್ಯತರ ಅವಯವೇ ಅಪಿ ಶಿಥಿಲ ವ್ಯಾಪ್ಯತೆ ಇತಿ ಉಕ್ತಂ ಸ್ಯಾತ್. ಇತಿ ಉಕ್ತಂ ಸ್ಯಾತ್. ಪುನಃ ವಿಷಯದ ಮುಂದುವರಿಸ್ತಾರೆ. ತಮಃ ಅಪನಯ ವ್ಯತಿರೇಕೇನ ಹೊರತುಪಡಿಸಿ, ವ್ಯತಿರೇಕೇನ ಅಂದ್ರೆ ಬೇರೆ, ಯಾವುದರಿಂದ ಹೊರತುಪಡಿಸಿ? ತಮಃ ಅಪನಯ ವ್ಯತಿರೇಕೇನ, ಈ ಗೊತ್ತಿಲ್ಲ ಎನ್ನುವ, ಅಜ್ಞಾನ ಎನ್ನುವ, ಇದನ್ನ ತೆಗೆದುಹಾಕಬೇಕು ಅನ್ನುವ ಒಂದು ಮಾರ್ಗವನ್ನ ಹೊರತುಪಡಿಸಿ. ಘಟಾಧಿಗಮೇ ಪ್ರಮಾಣ ವ್ಯಾಪ್ರಿಯತೆ. ಘಟಾಧಿಗಮೇ ಘಟದ ಜ್ಞಾನ, ಗಮ ಆಗಮೇ ಆಗಮ, ಘಟಾಧಿಗಮೆ ಅಂದ್ರೆ ಘಟದ ಜ್ಞಾನ. ಈ ಘಟದ ಜ್ಞಾನವನ್ನ, ಘಟದ ಜ್ಞಾನ ಅಲ್ಲಿಂದ ಇಲ್ಲಿ ಯಾಕೆ ಜಂಪ್ ಆದ ಅಂತಂದ್ರೆ, ರಜ್ಜು ಸರ್ಪ ರಜ್ಜು ಸರ್ಪ ಅನ್ನುವ ಉದಾಹರಣೆಯನ್ನೇ ಕೊಡ್ತಾ ಇದ್ರ ಮಧ್ಯದಲ್ಲಿ ಘಟ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡುವುದರ ಮೂಲಕವಾಗಿ ಹೇಗೆ ಘಟವು ಆರೋಪಿತ ಹಾಗೆ ಹಾವು ಆರೋಪಿತ ಅಂತ ಸಿದ್ಧ ಮಾಡಲಿಕ್ಕಾಗಿ ಮಧ್ಯ ಮಧ್ಯದಲ್ಲಿ ಹಲವಾರು ಸಲ ನೀವು ನೋಡಿದಿರಿ, ನಮ್ ಬೇರೆ ಬೇರೆ ಶಬ್ದ ಪ್ರಯೋಗ ಮಾಡುವ ಮೂಲಕವಾಗಿ ನಮ್ಮ ವರ್ತಮಾನದ ಜಿಜ್ಞಾಸ ಪೂರಿತವಾದ ಹೇಳಿಕೆಗೆ ಬೇರೆ ವೇದಿಕೆಯನ್ನು ಸಿದ್ಧಪಡಿಸ್ತಾರೆ, ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತಾರೆ. ನಮ್ಮ ಮನಸ್ಸು ಆ ವೇದಿಕೆಗೆ ಹೊಂದ್ಕೋಬೇಕು ಅನ್ನೋದ್ರೊಳಗಾಗಿ ಆ ವೇದಿಕೆ ಮೇಲೆ ಹೊಸದ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡೋದು. ಅದು ಉದಾಹರಣೆ ಆಗ್ಬೋದು, ಅದು ತರ್ಕ ಆಗ್ಬೋದು, ಅಥವಾ ವ್ಯಾಖ್ಯಾನದ ಇನ್ನೊಂದು ಭಾಗ ಆಗ್ಬೋದು, ಅಥವಾ ವ್ಯಾಖ್ಯಾನದಂತೆ ಮತ್ತೊಂದು ವ್ಯಾಖ್ಯಾನ ಆಗ್ಬೋದು. ಇನ್ನೊಂದು ಭಾಗ ಬೇರೆ, ಮತ್ತೊಂದು ವ್ಯಾಖ್ಯಾನ ಬೇರೆ. ಸೊ ಇವಷ್ಟಕ್ಕೂ ವೇದಿಕೆ ತಯಾರು ಮಾಡಬೇಕಾಗ್ತದೆ. ಈಗಿನ ಕಾಲಕ್ಕೆ ವೇದಾಂತಿಗಳಿಗೆ ಬಹಳ ಕಷ್ಟ ಇದು. ಏನು ಅಂತಂದ್ರೆ, ಸಮಾಜದ ಯಾವ ಜನರು ಕೂಡ ಈ ಪ್ರಕಾರವಾದ ಎಕ್ಸ್ಪೋಜರ್ ಇಲ್ಲ, ಯಾವ ಜನರಿಗೂ ಈ ಪ್ರಕಾರವಾದ ಎಕ್ಸ್ಪೋಜರ್ ಇಲ್ಲ. ನಮಗೆ ಇದೊಂದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಸೊ ನಾವು ಸಮಾಜದಲ್ಲಿ ಹೋದಾಗ ಪ್ರತಿ ಕ್ಷಣವೂ ವೇದಿಕೆ ತಯಾರು ಮಾಡ್ಕೊತಾ ಹೋಗ್ಬೇಕು. ಏನೋ ಸಿಂಪಲ್ ಸಿಂಪಲ್ ಇರ್ತದದು ವಿಷಯ, ಭಾರಿ ಸಿಂಪಲ್ ಇರ್ತದೆ. ನನ್ನ ಜೀವನದಂತೂ ಹಂಗಾಗಿ ಹೋಗಿದೆ. ಸ್ವಲ್ಪ ಬ್ಯಾಂಕ್ನಿಂದ ಸ್ವಲ್ಪ ಹಣ ತರಿಸ್ಬೇಕಾಗಿತ್ತಲ್ಲಪ್ಪ ಅಂತ ನಾವು ಯಾರಿಗಾರು ಹೇಳಿ ಶುಭಾಗಿನ ಹೇಳಿ ನೋಡಮ್ಮ ಸ್ವಲ್ಪ ಬ್ಯಾಂಕ್ಗೆ ಹಣ ಬಂದ ತಕ್ಕೊಂಬ ಅಂತ ಹಿಂಗೆ ಹೇಳಬೇಕಾದ್ರು ಕೂಡ ವೇದಿಕೆ ತಯಾರು ಮಾಡಿ ನಾ ಹೇಳ್ಬೇಕಲ್ಲ, ಯಾಕೆ ಕಳಿಸ್ತಾ ಇದ್ದೀನಿ, ಏನಕ್ಕೆ ಹಣ ಬೇಕಾಗಿ, ಇದ್ರ ಅರ್ಜೆನ್ಸಿ ಎಷ್ಟಿದೆ, ಇದ್ರದ್ದು ಅವಶ್ಯಕತೆ ಎಷ್ಟಿದೆ, ಇದಷ್ಟು ವೇದಿಕೆ ತಯಾರು ಮಾಡಿಬಿಟ್ಟು ತರಿಸ್ಬೋದಾಗಿತ್ತಲ್ಲ, ತರಬೇಕಾಗಿತ್ತು ಅನ್ನೋದು ಆಯ್ತು ಸ್ವಾಮಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಮಾಡ್ತಾರೆ. ಅವನ್ ನಮ್ಮದೇ ಉದಾಹರಣೆ ಕೊಟ್ಟೆ. ಅದು ವೇದಾಂತದಲ್ಲಿ ಸಂಸ್ಕಾರಗೊಳ್ಳುವ ಮನಸ್ಸೇ ಬೇರೆ, ಗೊತ್ತಾಯ್ತಾ? ಇತರ ವಿಷಯಗಳಲ್ಲಿ ಸಂಸ್ಕಾರವನ್ನು ಹೊಂದುವಂತ ಮನಸ್ಸೇ ಬೇರೆ. ಒಂದು ಸಲ ಮನಸ್ಸು ವೇದಾಂತ ಸಂಸ್ಕಾರಗಳಿಗೆ ಹೊಂದಿಕೆ ಆಗ್ಬಿಡ್ತು ಅಂತಂದ್ರೆ ತಮ್ಮ ಜೀವನದ ಎಲ್ಲ ಕ್ಷಣಗಳಲ್ಲಿಯೂ ವೇದಿಕೆ ತಯಾರು ಮಾಡ್ತಾನೆ ಹೋಗೋದು. ನೀವು ಯಾರು ಸಿಂಪಲ್ ಪ್ರಶ್ನೆ ಕೇಳ್ತಾರೆ, ನಾ ಸುಮ್ಮನೆ ಹೇಳಲಿಕ್ಕೆ ಆಗೋದೇ ಇಲ್ಲ. ಕೆಲವೇ ಕೆಲವು ವಾಕ್ಯ, ಕೆಲವೇ ಕೆಲವು ಶಬ್ದಗಳಲ್ಲಿ ಅವರಿಗೆ ಹಿನ್ನೆಲೆಯ ವೇದಿಕೆಯನ್ನು ಸಿದ್ಧಪಡಿಸಿಕೊಂಡೆ ಆಮೇಲೆ ಉತ್ತರ ಕೊಟ್ಟರೆ ಥೋಡಾ ಕುಚ್ ಅಂದರ್ ಜಾಯ. ಈಗ ಇಲ್ಲಿ ಹೋದ್ರೆ ಬದನೆಕಾಯಿನೇ ಇಲ್ಲಿ ನೋಡ್ರಿ. ಈಗ ಇಲ್ಲಿವರೆಗೂ ಹಗ್ಗ ಹಾವು ಅಂತ ಹೇಳ್ತಾ ಇದ್ದವರು ಪಟ್ ಅಂತ ಜಿಗಿದ್ಬಿಟ್ರು. ಬೇರೆ ಉದಾಹರಣೆಗೆ ಅದಕ್ಕೆ ಘಟ ಏನ್ ಹೇಳ್ಬೇಕಾಗಿದೆ, ಘಟದ ನಾಮರೂಪವನ್ನ ಇಲ್ಲಿ ಹೇಳ್ಬೇಕಾಗಿದೆ. ಹೌದೋ? ಈಗ ಘಟವನ್ನ ಅರಿತುಕೊಳ್ಳುವುದರಲ್ಲಿಯೂ ಹಾವನ್ನ ಅರಿತುಕೊಳ್ಳುವುದರಲ್ಲಿಯೂ ಏನು ವ್ಯತ್ಯಾಸ ಇಲ್ಲ. ಆ ಘಟವನ್ನ ಅರಿತುಕೊಳ್ಳುವಾಗ ಹಾವನ್ನ ಅರಿತುಕೊಳ್ಳುವಾಗೆ ಹೇಗೆ ಹಗ್ಗದ ಎಚ್ಚರವು ಇಲ್ಲವೋ, ಘಟವನ್ನ ಘಟವೆಂದು ಅರಿತುಕೊಳ್ಳುವಾಗ ಇದು ಮಣ್ಣು ಎನ್ನುವ ಎಚ್ಚರ ನಮಗಿಲ್ಲ. ಏನೋ ಒಬ್ರು ಇಬ್ಬರಿಗೆ ಎಚ್ಚಿರುತ್ತದೆ, ಅವ್ರೇನು ಉತ್ತರ ಕೊಡ್ತಾರೆ, ಎಷ್ಟು ಎಚ್ಚಿರುತ್ತದೆ, ಮಣ್ಣಿನ ಘಟ ಅಷ್ಟು ಎಚ್ಚಿರುತ್ತದೆ. ಘಟ ಹೌದು, ಆದ್ರೆ ಮಣ್ಣಿನ ಘಟ. ವೇದಾಂತದ ಪ್ರವೃತ್ತಿ ಹೇಗಿದೆ ಅಂತಂದ್ರೆ ಇದು ಮಣ್ಣೇ, ಘಟ ನಿನ್ ತಲೆ ಒಳಗಿದೆ, ಗಡಿಗೆ ನಿನ್ ತಲೆ ಗಡಿಗೆ, ಅದಿರೋದೇನು ನಮ್ಮಲ್ಲಿ ಬೈಗಳಿರೋದು ನಿನ್ ತಲೆ. ಮೀನು ಚಪ್ಪಲ ತೆಲ್ಬಿಲ್ಲ ತಲೆ ಕಾಯಿ ಪಟ್ಕೊಂಡು ನಿತ್ತದ ಕದ ಅಟ್ಟೆ ತಲೆ. ನಾವು ಇಷ್ಟೇ ಹೇಳ್ಬೇಕಾಗಿದೆ, ಅದು ಮಣ್ಣು. ಯಾವತ್ತಿಗೂ ಮಣ್ಣು ಇಲ್ಲ. 20 ವರ್ಷದಿಂದ ಹೀಗೆ ಇದೆ, 20 ವರ್ಷದಿಂದ ಮಣ್ಣೆ. ನೀನು ಆಯುಷ್ಯ ಕೊಡ್ತಾ ಇರೋದು ನಾಮರೂಪಕ್ಕೆ ಆಯುಷ್ಯ ಕೊಡ್ತಾ ಇದೀಯ. ಈಗ ಹೇಳ್ರಿ, ಎಷ್ಟು ಸಲ ನಾವು ಪ್ರಮಾಣವನ್ನ ಉಪಯೋಗಿಸಬೇಕು, ಇದು ಇದು ಇದು ಇದು ಘಟ್ಟ, ಇದು ನಾಮರೂಪ ಅಂತ ಎಷ್ಟು ಸಲ ಪ್ರಮಾಣ ಉಪಯೋಗ ಮಾಡಬೇಕು, ಎಷ್ಟು ಸಲ ಮಾಡಬೇಕು? ಆದ್ರೂ ನಾವು ಮಾಡ್ತಾ ಹೋದ್ರೆ ಇದು ನಾಮರೂಪ, ಈಗ ಸತ್ಯತ ಇಲ್ಲ ತೆಗೆದು ಹಾಕ್ಬಿಡಿ, ಇದು ನಾಮರೂಪ ಇದು ಸತ್ಯತ ಇಲ್ಲ ತೆಗೆದು ಹಾಕ್ಬಿಡಿ, ಇದು ನಾಮರೂಪ ಇದು ಸತ್ಯತ ಇಲ್ಲ ತೆಗೆದು ಹಾಕ್ಬಿಡಿ ಅಂತ ಎಷ್ಟು ಸಲ ಹೇಳಬೇಕು? ಹೇಳಿದ್ರೆ ಅದನ್ನೇ ಹೇಳ್ತಾ ಇದ್ದಾಗ ಅವ್ರು ಹೇಳ್ತಾರೆ ಹಾಗೆ, ಅದನ್ನೇ ಹೇಳ್ತಾ ಹೇಳ್ತಾ ಹೇಳ್ತಾ ಮುಂದುವರೆಸಿದ್ದೆ ಆದರೆ ಅವ್ರು ಹೇಳ್ತಾರೆ, ಛೇದ್ಯ ಅವಯವ ಸಂಬಂಧ ವಿಯೋಗ ವ್ಯತಿರೇಕೇನ ಅನ್ಯತರ ಅವಯವೇ ಅಪಿ ಸಿದುರ್ವ್ಯಾಪ್ರಿಯತೆ. ಇನ್ನ ಚಂದ ಹೇಳ್ತೇನೆ, ಇದು ನಾಮರೂಪ ಇದನ್ನು ತೆಗೆದು ಹಾಕ್ಬಿಡಿ, ಛಿದಿ ಅಂತಂದ್ರೆ ತೆಗೆದು ಹಾಕ್ಬಿಡು, ಇದು ನಾಮರೂಪ ತೆಗೆದು ಹಾಕ್ಬಿಡಿ ಗೊತ್ತ ನಿಮಗೆ ಈ ಘಟ ಇದೆ ಅಲ್ಲ ಇದು ಬಾಯಿ ನಾಮರೂಪ ತೆಗೆದು ಹಾಕ್ಬಿಡಿ. ಗೊತ್ತ ನಿಮಗೆ ಇದು ಹೊಟ್ಟೆ ಇದೆಯಲ್ಲ ಇದು ನಾಮರೂಪ ತೆಗೆದು ಹಾಕ್ಬಿಡಿ. ಇದು ತಳ ಇದೆಯಲ್ಲ ಅಯ್ಯೋ ಅದಂತೂ ನಾಮರೂಪ ತೆಗೆದು ಹಾಕ್ಬಿಡಿ. ಅಯ್ಯೋ ನಾವು ಘಟವು ನಾಮರೂಪ ಅಂತ ಒಂದ್ಸಲ ಹೇಳಿಬಿಟ್ರೆ ಅವಯವಗಳನ್ನು ನಾಮರೂಪ ತೆಗೆದು ಹಾಕ್ಬಿಡಿ ಅಂತ ಹೇಳ್ದಂಗೆ ಆಗ್ತದೆ. ಅವಶ್ಯಕತೆ ಇದೆಯಾ? ಛೇದ್ಯ ಅವಯವ ಸಂಬಂಧ ವಿಯೋಗ ವ್ಯತಿರೇಕೇನ ಅನ್ಯತರ ಅವಯವೇ ಅಪಿ ಚದುರ್ವ್ಯಾಪ್ರಿಯತೆ ಇತಿ ಉಕ್ತಂ ಸ್ಯಾತ್. ಹಾಗೆ ಹೇಳದಂಗಾಗ್ತದೆ. ನೀನು ಒಂದು ವೇಳೆ ಆತ್ಮನು ತುರಿಯನು ಅನ್ನೋದನ್ನ ಒಪ್ಪಿಕೊಳ್ತಾ ಇದ್ದಾಗ್ಯೂ ಕೂಡ ಅಲ್ಲಿರುವಂತಹ ಮೂರು ಅವಸ್ಥೆಗಳು ಮೂರು ಅವಸ್ಥಾನಗಳು ಅವು ತೋರಿಕೆ ಬರೀ ಭ್ರಾಂತಿ ಕಲ್ಪಿತ ಅನ್ನುವಂಥದ್ದಾಗಿದ್ದಾಗ್ಯೂ ಕೂಡ ಮತ್ತು ಅವುಗಳಲ್ಲಿಯ ವಿವರಣೆಗಳನ್ನ ನೀನು ಮತ್ತೆ ಕೊಡ್ಲಿಕ್ಕೆ ಶುರು ಮಾಡಿದರೆ ಏನಾಗ್ತದೆ? ಕತ್ತರಿಸಿದ್ದನ್ನ ಮತ್ತೆ ಕತ್ತರಿಸಿದಂತ ಆಗ್ತದೆ. ಅದು ಬೇರೆ ಇಷ್ಟಪೇಶನ್ ರೋಗ ಇರ್ಬಹುದು, ಬಟ್ ಆ ನ್ಯಾಯವನ್ನು ಕೊಟ್ಟಿಲ್ಲ ಅವರು. ಇಲ್ಲಿ ಅವರು ಆ ನ್ಯಾಯವನ್ನು ಕೊಟ್ಟಿಲ್ಲ. ಚಿದುರ್ವ್ಯಾಪ್ರಿಯತೆ ಇದೆ ಉಕ್ತಂ ಸ್ಯಾತ್. ಕತ್ತರಿಸದ್ದನ್ನೇ ಮತ್ತೆ ಕತ್ತರಿಸುವ ಅಂತ ಹೇಳಿದಂಗೆ ಆಗ್ತದಪ್ಪ. ಯದಾ ಪುನಃ ಘಟತಮಸ್ ಘಟ ಘಟ ತಮಸ ವಿವೇಕ ಕರಣೇ ಘಟ ತಮಸೋ ಓಕೆ ಘಟ ತಮಸೋ ವಿವೇಕ ಕರಣೇ ಪ್ರವೃತ್ತ ಪ್ರಮಾಣ ಅನುಪಾದಿತ್ಸಿತತಮ ನಿವೃತ್ತಿ ಫಲ ಅವಸಾನ ಛಿದಿರಿವ ಛೇದ್ಯ ಅವಯವ ಸಂಬಂಧ ವಿವೇಕ ಕರಣೇ ಪ್ರವೃತ್ತ ತತ್ ಅವಯವ ಅವಯವ ಅವಯವತ್ ಅವಯವತ್ ತದ್ ಅವಯವತ್ ವೇದಿ ಭಾವ ಫಲಾವಸಾನ ಸಾರಿ ಸಂಸ್ಕೃತ ಟೆಕ್ಸ್ಟ್ ಹೇಗಿದೆ? ಕೂಡಿಸಿ ಅಲ್ಲ ಕೂಡಿಸಿ ಕೊಡ್ತಾರೆ. ಕೂಡಿಸಿಲ್ಲ ಕೂಡಿಸಿದೆ ಅಕ್ಷರಗಳು ಸ್ಪಷ್ಟ ಇಲ್ಲ. ಅವು ದ್ವೈಧಿ ಭಾವನೆ ಕರೆಕ್ಟ್. ಅವಯವ ದ್ವೈಧಿ ಭಾವ ಫಲ ಅವಸಾನ ಓಕೆ ತದ್ ಅವಯವ ದ್ವೈಧಿ ಭಾವ ಫಲ ಅವಸಾನ ನಾಂತರೀಯಕಂ ಘಟ ವಿಜ್ಞಾನಂ ನ ತತ್ ಪ್ರಮಾಣಫಲಂ. ಸಣ್ಣ ಜಿಜ್ಞಾಸ ನಿವೇದಿಸುತ್ತೀನಿ. ಹಗ್ಗದ ಅಜ್ಞಾನದಿಂದಾಗಿ ಸರ್ಪದ ಭ್ರಮೆ ಉಂಟಾಗಿದೆ. ಅಜ್ಞಾನದ ಫಲ ಸರ್ಪ ಸರಿಯಾ? ಇದು ಮಣ್ಣು ಎನ್ನುವ ಅಜ್ಞಾನದಿಂದಾಗಿ ಘಟದ ಉತ್ಪತ್ತಿಯಾಗಿದೆ. ಹೇಗೆ ಸರ್ಪದ ಫಲವೋ ಹಾಗೆ ಇಲ್ಲಿ ಘಟದ ಫಲ. ಓಕೆ, ಈಗ ಸರ್ಪವನ್ನು ನಿವೃತ್ತಿ ಮಾಡಲಿಕ್ಕಾಗಿ ಅಜ್ಞಾನ ಜಿಜ್ಞಾಸ ಮಾಡಲು ಏನಾಗ್ತದೆ? ಸರ್ಪದ ನಿವೃತ್ತಿಗಾಗಿ ಅಜ್ಞಾನದ ಜಿಜ್ಞಾಸ ಮಾಡಿದ್ರೆ ಸರ್ಪದ ನಿವೃತ್ತಿ ಆಗ್ತದ? ಅದಿಲ್ಲಿ ಹೇಳ್ತಾರೆ ಅವರು, ನಿನಗೆ ಘಟದ ನಿವೃತ್ತಿ ಆಗ್ಬೇಕಾದ್ರೆ ಘಟ ಮತ್ತು ಅಜ್ಞಾನ ಅನ್ನುವುದ್ರ ಬಗ್ಗೆ ಜಿಜ್ಞಾಸ ಮಾಡಬೇಡ. ಯಾವುದರ ಅಜ್ಞಾನ ಇದು? ಮಣ್ಣಿನ ಅಜ್ಞಾನ. ಮಣ್ಣಿನ ಅಜ್ಞಾನ, ಹಗ್ಗದ ಅಜ್ಞಾನ, ಕಪ್ಪೆ ಚಿಪ್ಪಿನ ಅಜ್ಞಾನ, ಯಾವುದರ ಅಜ್ಞಾನ ಅದರ ಬಗ್ಗೆ ಜಿಜ್ಞಾಸ ಮಾಡಬೇಕೇ ವಿನಃ ನೀನು ಮತ್ತೆ ಮತ್ತೆ ಮತ್ತೆ ಮತ್ತೆ ಆ ಸಂಸಾರ ಭಾವವನ್ನ ಮೂಡಿಸಿದಂತಹ ಅಜ್ಞಾನವನ್ನೇ ತಲೆ ಮೇಲೆ ಹೊತ್ಕೊಂಡು ಅದನ್ನ ಡೆಪಾಸಿಟ್ ಇಟ್ಕೊಂಡು ಎಷ್ಟು ಪಿ ಎಚ್ ಡಿ ಮಾಡಿದ್ರೆ ನಿನಗೇನು ಜ್ಞಾನ ಆಗ್ತದೆ? ಇನ್ನು ಈ ಜಿಜ್ಞಾಸ ಹೇಗಿರ್ತದೆ ಅಂತ ಅವಯವ ಶಬ್ದ ತಂದರು. ಈ ಜಿಜ್ಞಾಸ ಹೇಗಿರ್ತದೆ? ನಾ ಹೇಳಿದ್ದಲ್ವ, ಘಟವು ಅಜ್ಞಾನದ ಫಲ. ಆದ್ರೆ ಘಟದ ಬಾಯಿ, ಆದ್ರೆ ಅವಯವಗಳು, ಆದ್ರೂ ಇವ ಪಿ ಎಚ್ ಡಿ ಮಾಡ್ದ ಎಷ್ಟು ಅವಯವಗಳು ಇವೆ? ಯಾವುದಕ್ಕೆ? ಘಟಕ್ಕೆ ಎಷ್ಟು ಅವಯವಗಳಿವೆ? ಮತ್ತು ಇದಕ್ಕೆ ಕಾರಣವಾಗಿರುವಂತ ಅಜ್ಞಾನ ಅದು ಎಷ್ಟು ಗಟ್ಟಿ ಇದೆ? ಪಿ ಎಚ್ ಡಿ ಕೊಟ್ರು ಕಹಾಣಿಗೆ ಚೋಂಡ, 3 ಲಕ್ಷ 4 ಲಕ್ಷ ರೂಪಾಯಿ ಒಂದು ಲೆಕ್ಚರ್ ಪೋಸ್ಟ್ ಸಿಕ್ಟ್ ಪ್ರೊಫೆಸರ್ ಆದ, ಪಿ ಎಚ್ ಡಿ ಆಗಿದ್ನ ಪ್ರೊಫೆಸರ್ ಆದ. ಅಲ್ಲಿ ಹೋಗಿ ಅಲ್ಲಿಯೂ ಅದೇ 3 ಮೂರ್ಖರನ್ನ ಅತಿ ಮೂರ್ಖಗೊಳಿಸುವ ಮಹಾಮೂರ್ಖರು ಭಗವತ್ಪಾದಾಚಾರ್ಯ ಹೇಳ್ತಾರೆ. ಕಾರಣವನ್ನ ಮಾತ್ರ ಜಿಜ್ಞಾಸ ಮಾಡಿ ನೀನು ಫಲದ ಪರಿಹಾರಕ್ಕೆ ಪಡಿತೀಯ ಅಂದ್ರೆ ಸಾಧ್ಯ ಇಲ್ಲ. ನೀನು ಆ ಕಾರಣಕ್ಕೆ ಯಾವ ಅಜ್ಞಾನ ಎನ್ನುವ ಕಾರಣಕ್ಕೆ ಯಾವುದರ ಅಜ್ಞಾನ ಅನ್ನುವುದು ನಿನಗೆ ಗೊತ್ತಿರಬೇಕು. ಯಾವುದರ ಅಜ್ಞಾನ? ನಿನಗಾಗಬೇಕಾಗಿದೆ ಕಪ್ಪೆಯ ಜ್ಞಾನ. ನೀನು ಕೊಯ್ದೀಯ ಕೋತಿಯನ್ನ, ಜಿರಳೆಯನ್ನು, ಜಿರಳೆಯನ್ನು ಕೊಯ್ಬಿಟ್ರೆ ಜಿರಳೆ ಜ್ಞಾನ ಆಗ್ತದೆ ನಿನಗೆ, ಕಪ್ಪೆ ಜ್ಞಾನ ಎಲ್ಲ ಆಗ್ತದೆ. ಆದರೆ ಘಟವನ್ನ ಒಂದು ಯೂನಿಟ್ ಅಂತ ತಗೊಂಡದ್ದಾದ್ರೆ ಅದು ಅಜ್ಞಾನದ ಫಲ ಅಂತ ಒಂದ್ಸಲ ಸಿದ್ಧ ಆಗ್ಬಿಡ್ತು ಅಂತಂದ್ರೆ, ಆದ್ರೆ ಎಲ್ಲ ಅವಯವಗಳು ಕೂಡ ಅಷ್ಟೇ ಅಜ್ಞಾನದ ಫಲಗಳೇ. ನಿನಗೆ ಪೂರಾ ಘಟ ಅಂತ ಕಾಣ್ತದೆ, ಅವರು ಬಾಯಿ ನೋಡ್ತಾರೆ ಅದು ಬಾಯಿ ಅಂತ ಕಾಣ್ತದೆ, ಯಾರು ಹೊಟ್ಟೆ ನೋಡ್ತಾರೆ ಹೊಟ್ಟೆ ಅಂತ ಕಾಣ್ತದೆ. ನಿನಗೆ ಅದಷ್ಟು ಸೇರಿಸಿ ಘಟ ಅಂತ ಕಾಣ್ತಾ ಇದೆ. ಘಟ ತಮಸೋಹೋ ವಿವೇಕ ಕರಣೇ ಪ್ರವೃತ್ತಂ ಪ್ರಮಾಣ. ಅವನಂತಾನೆ ಪ್ರಮಾಣ ಏನ್ ಮಾಡ್ತದೆ ಅಂತಂದ್ರೆ ಹೇಳಪ್ಪ ಏನ್ ಮಾಡ್ತದೆ ಪ್ರಮಾಣ? ಪ್ರಮಾಣ ಘಟ ಮತ್ತು ತಮಸೋಹೋ ವಿವೇಕ ಕರಣೆ ಹಣೆ ಹೊಡ್ಕೋಬೇಕ. ಈಗ ಏನಂತಾರೆ, ಮಡಿಕೆ ಗಡಿಗೆ ಮತ್ತು ಅಜ್ಞಾನ, ಇದರ ವಿವೇಕ ನಾವು ಮಾಡಬೇಕು. ಈ ವಿವೇಕ ಇಲ್ಲದೆ ಇದ್ರಿಂದಾಗಿ ನಮಗೆ ಸಂಸಾರ ಪ್ರಾಪ್ತಿಯಾಗಿದೆ. ಆದ್ದರಿಂದ ಯಾವುದ್ರ ಬಗ್ಗೆ ಜಿಜ್ಞಾಸ ಮಾಡಬೇಕು? ಘಟ ತಮಸೋಹೋ ವಿವೇಕ ಕರಣೆ, ಅವಿವೇಕ್ಯವ ಅದಕ್ಕೆ ಹೇಳ್ತ ಪ್ರವೃತ್ತಂ ಪ್ರಮಾಣಂ ಅನುಪಾದಿತ್ಸಿತ ಅನುಪಾದಿತ್ಸಿತ ತಮಃ ನಿವೃತ್ತಿ ಫಲ ಅವಸಾನಂ ಚಿದಿಹಿ ಇವ ಛೇದ್ಯ ಅವಯವ ಸಂಬಂಧ ವಿವೇಕಕರಣೆ. ನೀನು ಹಾಗೆ ವಿವೇಕವನ್ನ ಮಾಡಲಿಕ್ಕೆ ಹೋದದ್ದಾದ್ರೆ ಏನ್ ಅರ್ಥ ಆಗ್ತದೆ ಗೊತ್ತಾ? ಚಿದಿಹಿ ಇವ, ಕತ್ತರಿಸಿದ ಅವಯವಗಳನ್ನ ಮತ್ತೆ ಕತ್ತರಿಸಿದಂತಾಗುತ್ತದೆ. ಕತ್ತರಿಸಿದಂತಹ ಅವಯವಗಳನ್ನ ಪುನಃ ಮತ್ತೆ ಕತ್ತರಿಸಿ ಏನಾಗೋದಿದೆ ಅದರಿಂದ? ಅವಿವೇಕದಿಂದ ಇವನಂತಾನೆ ಅಲ್ಲ, ನನಗೆ ಆ ಅಜ್ಞಾನದಿಂದಾಗಿ ಘಟ ಉತ್ಪತ್ತಿ ಆಗಿದ್ದರಿಂದಾಗಿ ನಾನು ಅಜ್ಞಾನವನ್ನು ಜಿಜ್ಞಾಸ ಮಾಡ್ತೀನಿ ಮತ್ತು ಅಜ್ಞಾನವನ್ನು ಘಟದಿಂದ ಬೇರ್ಪಡಿಸ್ತೀನಿ. ಹೇ, ಅದು ಸಾಧ್ಯನೇ ಇಲ್ಲ. ಏಕೆಂದ್ರೆ ಅಜ್ಞಾನವೇ ಘಟ, ಘಟವೇ ಅಜ್ಞಾನ ಅಷ್ಟೇ. ಸೊ ಇಟ್ ಡಸಂಟ್ ವರ್ಕ್ ಅಂತ ಅವ್ರು ಹೇಳ್ತಾರೆ. ಗೊತ್ತಾ? ತದ ಅವಯವ ದ್ವೈದೀಭಾವ ಫಲ ಅವಸಾನ ತದಾ ಆಂತರೀಯಕಂ ಘಟ ವಿಜ್ಞಾನಂ ನ ತದ ಪ್ರಮಾಣ ಫಲಂ. ಪ್ರಮಾಣವು ಇದು ವರ್ಕೌಟ್ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡಿಟೇಲ್ ಆಗಿ ನೋಡೋಣ ಮುಂದಿನ ಕ್ಲಾಸ್. ಸಮಥಿಂಗ್ ಟು ಬಿ ಗಿವನ್ ನೋಟ್ಸ್ ಬರ್ಸ್ಬೇಕು. ಇದು ಯಾವ ಉಪನಿಷತ್ತಲ್ಲೂ ಈಗ ಆರ್ಗ್ಯುಮೆಂಟ್ ಬಂದಿಲ್ಲ. ಈ ಎಷ್ಟು ಉಪನಿಷತ್ನಲ್ಲಿ ಮತ್ತು ಯಾವ ಪ್ರಕರಣ ಗ್ರಂಥಗಳಲ್ಲಿ ಇದು ಆರ್ಗ್ಯುಮೆಂಟ್ ಬಂದಿಲ್ಲ. ಸೊ ಸೊ ದಿಸ್ ಇಸ್ ಎಕ್ಸ್ಟ್ರಾ ಸ್ವಲ್ಪ ನೋಟ್ಸ್ ಕೊಡ್ಬೇಕಾಗ್ತೈತಿ, ಕೊಡೋಣ ತೊಂದರೆ.